ವಿಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:52. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನವಾಣಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೃಷಿ ಮಾಡಲು ಅವಕಾಶ ಇರುವ ವಿದೇಶಿ ಹಣ್ಣಿನ ಬೆಳೆಗಳನ್ನು ಕುರಿತು ಡಾಕ್ಟರ್ ಬಿಎಂ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಇರುವಂತಹ ವಿದೇಶಿ ಹಣ್ಣಿನ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವಂತಹ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಬಿ ಎಂ ಮುರಳೀಧರ್ ಅವರು. ನಮಸ್ಕಾರ ಡಾಕ್ಟರ್ ಮುರಳೀಧರ್ ಅವರು. ನಮಸ್ಕಾರ ಸರ್. ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಕೃಷಿ ಮಾಡೋದಕ್ಕೆ ಅವಕಾಶ ಇರುವಂಥ ವಿದೇಶಿ ಹಣ್ಣಿನ ಬೆಳೆಗಳು ಯಾವ್ಯಾವು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ? ಖಂಡಿತವಾಗ್ಲಿ ಸರ್. ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ವಿದೇಶಿ ಹಣ್ಣಿನ ಬೆಳೆಗಳಿಗೆ ಬಹಳಷ್ಟು ಬೇಡಿಕೆ ಬರ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇದಕ್ಕೆ ಸಿಗುವಂಥ ಮಾರುಕಟ್ಟೆ ಬೆಲೆ, ಅಧಿಕ ಬೆಲೆ ಆಗಿರ್ಬೋದು, ಇಲ್ಲ ಇದಕ್ಕೆ ಇರುವಂಥ ಬೇಡಿಕೆ ಆಗಿರ್ಬೋದು. ಇನ್ನೊಂದು ವಿಶೇಷವಾದ ಕಾರಣ ಅಂದರೆ ಇವುಗಳಲ್ಲಿರುವಂತಹ ಪೌಷ್ಟಿಕಾಂಶಗಳು, ಕೆಲವೊಂದು ರೋಗಗಳ ನಿರೋಧಕ ಶಕ್ತಿ ಇರ್ಬೋದು, ಇವೆಲ್ಲದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿದೇಶಿ ಬೆಳೆಗಳಿಗೆ ಬೇಡಿಕೆ ಬರ್ತಿದೆ. ಅಂದ್ರೆ ನಮ್ಮ ಜನರಲ್ಲಿ ಕೊಳ್ಳುವಂತ ಶಕ್ತಿನೂ ಜಾಸ್ತಿ ಆಗಿದೆ, ಆರೋಗ್ಯದ ಬಗ್ಗೆ ಅರಿವು ಕೂಡ ಹೆಚ್ಚಾಗಿದೆ. ಆರೋಗ್ಯವನ್ನ ಕಾಪಾಡ್ಕೋಬೇಕು, ಹಣ್ಣುಗಳನ್ನ ಹೆಚ್ಚೆಚ್ಚಾಗಿ ಬಳಸಬೇಕು ಅಂತ ನಮ್ಮ ವೈದ್ಯರು ಕೂಡ ಇವತ್ತು ಶಿಫಾರಸು ಮಾಡ್ತಾ ಇದ್ದಾರೆ. ಖಂಡಿತವಾಗಿ. ಹಾಗಾಗಿ ಹಣ್ಣುಗಳನ್ನ ಬಳಸೋದು ಜಾಸ್ತಿ ಆಗ್ತಾ ಇದೆ, ಮತ್ತೆ ವಿದೇಶಿ ಹಣ್ಣುಗಳ ಕಡೆಗೆ ಗಮನ ಕೂಡ ಹೋಗ್ತಾ ಇದೆ. ಇದರಿಂದ ರೈತರಿಗೂ ಕೂಡ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ಖಂಡಿತ ಸರ್, ಖಂಡಿತ. ಹೀಗಾಗಿ ಬಹಳಷ್ಟು ವಿದೇಶಿ ಹಣ್ಣುಗಳಿದಾವೆ. ವಿದೇಶಿ ಹಣ್ಣುಗಳು ಅಂದ್ರೆ ಈಗ ನಮ್ಮ ಪ್ರದೇಶಗಳಲ್ಲಿ ಯಾವ ಹಣ್ಣುಗಳನ್ನ ಬೆಳೀತಿರೋದಿಲ್ಲ, ಬೇರೆ ದೇಶಗಳಲ್ಲಿ ಬೆಳೀತಿರ್ತಾರೆ, ಅವು ನಮ್ಮ ದೇಶಕ್ಕೆ ಬಂದು ಮತ್ತೆ ನಿಧಾನವಾಗಿ ರೈತರು ಅವುಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ತರದ ಹಣ್ಣುಗಳನ್ನ, ಆ ತರ ಬೆಳೆಗಳನ್ನ ನಾವು ವಿದೇಶಿ ಬೆಳೆಗಳು ಇಲ್ಲ ವಿದೇಶಿ ಹಣ್ಣುಗಳು ಅಂತ ಹೇಳ್ತೇವೆ. ಮತ್ತೆ ಕೊನೆಗೆ ಇಲ್ಲಿ ಹೊಂದ್ಕೊಂಡ್ಬಿಟ್ಟು ನಮ್ಮ ದೇಶದ ಹಣ್ಣಿನ ಬೆಳೆಗಳೇನು ಅನ್ಸ್ಬಿಡುತ್ತೆ ನಮಗೆ. ಖಂಡಿತವಾಗ್ಲಿ ಸರ್. ಈಗ ನೀವು ಸೀಬೆಕಾಯಿ, ಸೀಬೆಕಾಯಿ ನಮ್ಮ ದೇಶದ ಹಣ್ಣಲ್ಲ, ಬಟ್ ನಮ್ಗೆ ಅನ್ಸುತ್ತೆ ನಮ್ಮ ದೇಶದ ಹಣ್ಣು ಅಂತ, ಯಾಕಂದ್ರೆ ಅದು ತುಂಬಾ ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಬಂದಿರ್ತದೆ, ಇಲ್ಲಿ ಹೊಂದ್ಕೊಂಡಿರುತ್ತೆ, ಹಾಗಾಗಿ ಅದು ವಿದೇಶಿ ಹಣ್ಣು ಅಲ್ಲ ಅನ್ನೋ ತರ ಇರುತ್ತೆ. ಈಗ ನಾವು ನಮ್ಮಲ್ಲಿ ಗಮನಿಸಿದ್ರೆ ಬಹಳಷ್ಟು ವಿದೇಶಿ ಹಣ್ಣುಗಳಿದೆ. ಎಸ್ಪೆಷಲಿ ನಾವು ಹೇಳ್ಬೇಕಂದ್ರೆ ವಿದೇಶಿ ಹಣ್ಣುಗಳು ಹೆಚ್ಚು ಬೇರೆ ದೇಶಗಳಿಂದ ಬರೋದಂದ್ರೆ ನಮ್ಮ ದಕ್ಷಿಣ ಕನ್ನಡ, ಕೇರಳ ಈ ಪ್ರದೇಶಗಳಿಗೆ ಫಸ್ಟ್ ಬಹಳಷ್ಟು ನರ್ಸರಿ ಅವರು ಇಂಟ್ರೊಡ್ಯೂಸ್ ಮಾಡಿಬಿಡ್ತಾರೆ. ಮತ್ತೆ ಇಲ್ಲಿನ ರೈತರು ಕೂಡ ಪ್ರಯೋಗಶೀಲ ರೈತರು ಅಂತ ಹೇಳ್ಬೋದು. ಖಂಡಿತವಾಗ್ಲು ಹೌದು. ಎಲ್ಲ ಇಲ್ಲಿನ ರೈತರ ಮೆಚ್ಚುವ ಗುಣ ಏನಂದ್ರೆ ಯಾವುದೇ ಹಣ್ಣಿನ ಗಿಡ ವಿವಿಧ ಡಿಫ್ರೆಂಟ್ ಡಿಫ್ರೆಂಟ್ ಇತ್ತು ಅಂದ್ರೆ ಅವ್ರು ಒಂದೊಂದು ಗಿಡ ಎರಡೆರಡು ಗಿಡ ತಂದು ಮನೆ ಹತ್ರನೋ ಇಲ್ಲ ತೋಟದಲ್ಲಿ ಹಾಕಿ ಅದು ಯಾವ ತರ ಇರುತ್ತೆ ಅಂತ ನೋಡ್ಬೇಕು ಅನ್ನೋ ಕುತೂಹಲ ಬಹಳಷ್ಟು ಹೆಚ್ಚು ಇಲ್ಲಿನ ರೈತರಲ್ಲಿ. ಹೌದು ಹೌದು ಹೌದು. ಹಾಗಾಗಿ ಈ ಕೇರಳ ಮತ್ತು ನಮ್ಮ ಈ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕೊಡಗು ಮತ್ತೆ ದಕ್ಷಿಣ ಕನ್ನಡ ಇಂತ ಜಿಲ್ಲೆಗಳಲ್ಲಿ ಹೆಚ್ಚಿನ ವಿದೇಶಿ ಹಣ್ಣಿನ ಬೆಳೆಗಳನ್ನು ಕಾಣಬಹುದು ನಾವು. ಹೌದು ಕಾಣಬಹುದು. ಈಗ ಕೆಲವೊಂದು ವಿದೇಶಿ ಬೆಣ್ಣೆಗಳು ಅಂತ ಹೇಳೋದಾದ್ರೆ ನಾವು ಈಗ ಬೆಣ್ಣೆಹಣ್ಣು, ಬೆಣ್ಣೆಹಣ್ಣು ಕೂಡ 100 ವರ್ಷಕ್ಕೆ ಹಿಂದೆನೆ ನಮ್ಮ ದೇಶಕ್ಕೆ ಬಂದಿದೆ. ಹಾಗಾಗಿ ಬೆಣ್ಣೆಹಣ್ಣು ಕೂಡ ನಮ್ಗೆ ವಿದೇಶಿ ಹಣ್ಣು ಅಂತ ಈ ಕೊಡಗಿನಲ್ಲಿ ಅನ್ಸೋದಿಲ್ಲ. ಹಾಗೆ ಮತ್ತೆ ರಾಂಬುಟಾನ್ ಹಣ್ಣು, ಮತ್ತೆ ಡ್ರಾಗನ್ ಫ್ರೂಟ್ ಆಗಿರ್ಬೋದು, ಮ್ಯಾಂಗೋಸ್ಟಿನ್, ಲಾಂಗಾನ್, ಲಿಚಿ, ದುರಿಯಾನ್, ಅಬಿಯೋ ಅಂತ ಕೆಲವು ಹಣ್ಣಿದೆ ಈಗ, ಮತ್ತೆ ಜಬೋಟಿಕಾ ಅಂತಾರೆ, ಮೊಟಾವಾ, ಮತ್ತೆ ಪುಲ್ಸಾನ್, ಹೀಗೆ ಫ್ಯಾಷನ್ ಫ್ರೂಟ್ ಸಹ ವಿದೇಶಿ ಎಣ್ಣೆ, ಸ್ಯಾಂಟಾಲ್ ಅಂತ ಬರುತ್ತೆ. ಈ ತರ ಬಹಳಷ್ಟು ವಿದೇಶಿ ಎಣ್ಣೆಗಳಿದೆ. ಆದ್ರೆ ನಮ್ಮ ಕೊಡಗಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ಬೆಳೀತಿರೋ ಹಣ್ಣುಗಳು ಅಂತ ಹೇಳಿದ್ರೆ ಬೆಣ್ಣೆಹಣ್ಣು ಬಹಳಷ್ಟಿದೆ, ಮತ್ತೆ ಮ್ಯಾಂಗೋಸ್ಟಿನ್. ಕಳೆದ 1-5 ವರ್ಷದಿಂದ ಬಹಳಷ್ಟು ರೈತರು ಇದನ್ನ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ಮ್ಯಾಂಗೋಸ್ಟಿನ್ ಹಣ್ಣು, ಯಾಕಂದ್ರೆ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಈಗ ಮ್ಯಾಂಗೋಸ್ಟಿನ್ ಹಣ್ಣು ನಾವು ತಗೊಳ್ಳೋದಾದ್ರೆ ಸಾಧಾರಣವಾಗಿ ನಿಮಗೆ ಹಣ್ಣುಗಳನ್ನೆಲ್ಲ ಕೆಜಿ ಲೆಕ್ಕದಲ್ಲಿ ತೂಕ ಮಾಡ್ತಾರೆ. ಯಾವುದೇ ಶಾಪ್ಗೆ ಹೋಗ್ಲಿ ನಾವು ಮಾವು ಆಗ್ಲಿ ಕೆಜಿಗೆ 80 ರೂಪಾಯಿ, 120 ರೂಪಾಯಿ ಆತರ ಹೇಳ್ತಾರೆ. ಆಪಲ್ ಕೂಡ 200 ರೂಪಾಯಿ, 250 ರೂಪಾಯಿ ಹೇಳ್ತಾರೆ. ಬಟ್ ನೀವು ಮ್ಯಾಂಗೋಸ್ಟಿನ್ ಕೆಲವೊಂದು ಶಾಪ್ಗಳಿಗೆ ಹೋದ್ರೆ ಗ್ರಾಮ್ ಲೆಕ್ಕದಲ್ಲಿ ಇಟ್ಟಿರ್ತಾರೆ, 100 ಗ್ರಾಮ್ಗೆ 80 ರೂಪಾಯಿ, 100 ಗ್ರಾಮ್ಗೆ 60 ರೂಪಾಯಿ. ಅಂದ್ರೆ ಅಷ್ಟೊಂದು ಬೇಡಿಕೆ ಇದೆ, ಅಷ್ಟೊಂದು ಮೌಲ್ಯ ಇರುವಂತಹ ಹಣ್ಣಿನ ಬೆಳೆ ಅದು. ಈಗ ಮ್ಯಾಂಗೋಸ್ಟಿನ್ ಸಾಧಾರಣ ನಾವು ಅಂಗಡಿಯಲ್ಲಿ ನೋಡೋದ್ರೆ ಬಹಳಷ್ಟು ರೇಟ್ ಇರುತ್ತೆ, ಬಟ್ ರೈತರಿಗೆ ಫಾರ್ಮ್ ಗೇಟ್ ಪ್ರೈಸ್ ಅಂತ ಏನ್ ಹೇಳ್ತೀವಿ, ರೈತರಿಗೆ ಸಿಗುವಂತ ಬೆಲೆ ಅಂತ ನೋಡೋದಾದ್ರೆ 250 ರೂಪಾಯಿ ಮಿನಿಮಮ್, 400 ರೂಪಾಯಿ ವರ್ಗೂ ಸಹ 1 ಕೆಜಿಗೆ. ಇದು ಒಳ್ಳೆ ಲಾಭದ ಬೆಳೆ ಅಂತ ಹೇಳ್ಬೋದಾಗುತ್ತೆ. ಅಂದ್ರೆ ಒಂದು ಕಡೆ ಗ್ರಾಹಕರಿಂದನೂ ಬೇಡಿಕೆ ಇದೆ ಈ ಹಣ್ಣುಗಳಿಗೆ, ಮತ್ತೆ ಒಳ್ಳೆ ಬೆಲೆ ಸಿಗೋದ್ರಿಂದ ರೈತರಿಂದನೂ ಕೂಡ ಬೇಡಿಕೆ ಇದೆ. ಖಂಡಿತ ಎಲ್ಲ ಅಂಶಗಳನ್ನ ಗಮನಿಸಿದಾಗೆ ಇವುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಮತ್ತೆ ಆರೋಗ್ಯದ ಅರಿವು ನಾವು ಮೊದಲೇ ಹೇಳಿದ್ವಿ, ಎಲ್ಲರೂ ಹೆಚ್ಚೆಚ್ಚು ಪೋಷಕಾಂಶ ಇರುವಂತ ಹಣ್ಣುಗಳನ್ನ ಸೇವನೆ ಮಾಡಿ ಆರೋಗ್ಯ ಕಾಪಾಡ್ಕೋಬೇಕು ಅನ್ನುವಂತ ಭಾವನೆ ಎಲ್ಲರಲ್ಲೂ ಜಾಗೃತ ಆಗ್ಬಿಟ್ಟಿದೆ. ಅದರಿಂದ ಈ ವಿದೇಶಿ ಹಣ್ಣಿನ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ನಾವೇನೋ ರೈತರು ಪ್ರಯೋಗಶೀಲತೆಯಿಂದ ಇವುಗಳನ್ನ ಬೇಸಾಯ ಮಾಡೋದಕ್ಕೆ ಮುಂದಾಗ್ತೀವಿ ಅನ್ನೋದು ಒಂದು ಭಾವನೆ ಇದ್ದೇ ಇರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಒಬ್ಬ ರೈತರು ಯಾರೋ ಬೆಳೆದು ಬೆಲೆ ಸಿಕ್ತು, ಲಾಭ ಬಂತು ಅಂತಂದು ಮಾಧ್ಯಮಗಳಲ್ಲಿ ಪ್ರಸಾರ ಆದಾಗ ಎಲ್ಲ ರೈತರು ಅದ್ರ ಕಡೆನೆ ಗಮನ ಹೋಗ್ತಾರೆ. ಆದ್ರೆ ಈ ಒಂದು ಬೆಳೆಗಳನ್ನು ಬೆಳೆಯುವಾಗ ಏನೆಲ್ಲ ಸವಾಲುಗಳು ಬರ್ತವೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಈ ವಿದೇಶಿ ಹಣ್ಣುಗಳನ್ನ ಬೇಸಾಯ ಮಾಡುವಾಗ ಏನೇನು ಸವಾಲುಗಳನ್ನು ಎದುರಿಸಬಹುದು ಅಂತೀರಿ? ಮೊದಲಿಗೆ ಸರ್, ನಾನು ಹೇಳ್ದಾಗೆ ಬೆಳೆಯ ಆಯ್ಕೆ ಬಹಳ ಮುಖ್ಯ. ಈಗ ಬಹಳಷ್ಟು ವಿದೇಶಿ ಹಣ್ಣುಗಳಿದಾವೆ, ಎಲ್ಲಾ ಹಣ್ಣುಗಳು ನಮ್ಮ ಪ್ರದೇಶಗಳಿಗೆ ಸೂಕ್ತ ಆಗುತ್ತಾ ಅನ್ನೋದನ್ನ ಫಸ್ಟ್ ನಾವು ಮನದಲ್ಲಿ ಇಟ್ಕೋಬೇಕು. ಯಾವ ಬೆಳೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾಗುತ್ತೆ, ಇದರಲ್ಲಿ ಮತ್ತೆ ಮಾರ್ಕೆಟ್ ನಮ್ಗೆ ಈಸಿಯಾಗಿ ಸಿಗುತ್ತೆ. ನಾವು ಬೆಳೆದಾದ್ಮೇಲೆ, ಈಗ ತಾವ್ ಹೇಳ್ದಾಗ ಎಲ್ಲ ರೈತರು ಒಂದೇ ಹಣ್ಣು ಅಂದ್ರೆ ಒಂದೇ ಹಣ್ಣಿಗೆ ಹೋಗ್ಬಿಟ್ಟಾಗ ಮಾರ್ಕೆಟ್ ಸಮಸ್ಯೆ ಬರಬಹುದು. ಇಲ್ಲ ಮಾರ್ಕೆಟಿನ ಸಮಸ್ಯೆ ಬಂದ್ರೆ ಮತ್ತೆ ಆ ಹಣ್ಣನ್ನ ಯಾವ ರೀತಿ ನಾವು ಮೌಲ್ಯವರ್ಧನೆ ಮಾಡಬಹುದು, ಇವೆಲ್ಲದರ ಬಗ್ಗೆ ಸ್ವಲ್ಪ ಅರಿವಿಟ್ಕೋಬೇಕಾಗುತ್ತೆ. ಮತ್ತೆ ಅದರಲ್ಲಿ ಬರುವಂತ ಹೊಸ ರೋಗ ಆಗಿ ಕೀಟಗಳಾಗಿರ್ಬೋದು, ಇವುಗಳ ಯೋಚನೆ ಕೂಡ ನಾವು ಸ್ವಲ್ಪ ಮಾಡಬೇಕಾಗುತ್ತೆ. ಮತ್ತೆ ಸೂಕ್ತ ತಳಿಗಳ್ಯಾವು ಈ ಬೆಳೆಯಲ್ಲಿ, ಬೆಳೆ ಇರುತ್ತೆ, ಬೆಳೆಯಲ್ಲಿ ಬಹಳಷ್ಟು ತಳಿಗಳಿರುತ್ತೆ, ನಮ್ಮ ಪ್ರದೇಶಕ್ಕೆ ಒಗ್ಗುವಂತ ಯಾವ ಸೂಕ್ತ ತಳಿಗಳ್ಯಾವು ಇದನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಮತ್ತೆ ಗಿಡಗಳನ್ನು ತರುವಾಗ ಒಳ್ಳೆ ನರ್ಸರಿಗಳು, ಸರ್ಟಿಫೈಡ್ ನರ್ಸರೀಸ್ ಇಂದ ತರಬೇಕಾಗುತ್ತೆ. ಯಾಕಂದ್ರೆ ಈ ವಿದೇಶಿ ಹಣ್ಣುಗಳ ಸಸಿಗಳು ಬಹಳ ಕಾಸ್ಟ್ಲಿ, ದುಬಾರೆ. ಈಗ ನಮ್ಮ ಮಾವು ಬೇರೆ ಎಲ್ಲ ಸಸಿ ತಗೊಂಡ್ರೆ 60-100 ರೂಪಾಯಿಗೆ ಒಂದು ಸಸಿ ಸಿಗುತ್ತೆ. ರಾಂಬುಟಾನ್, ಮ್ಯಾಂಗೋಸ್ಟಿನ್ 450-600 ರೂಪಾಯಿ ಗಿಡಕ್ಕಿರುತ್ತೆ. ಈಗ ದುರಿಯಾನ್ ಎಲ್ಲ ತಗೊಂಡ್ರೆ 1,500 ರೂಪಾಯಿ ಒಂದು ಗಿಡಕ್ಕೆ. ಇಷ್ಟು ದುಬಾರಿ ಇರೋದ್ರಿಂದ, ಅದು ಬೇರೆ ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ಈ ಹಣ್ಣಿನ ಬೆಳೆಗಳು, ನಾವು ಒಂದು ಸತಿ ಗಿಡವನ್ನ ನಾಟಿ ಮಾಡಿದ್ರೆ ನಿಮಗೆ ಫಸಲು ಸಿಕ್ಲಿಕ್ಕೆ 5 ವರ್ಷ ಆಗುತ್ತೆ, 6 ವರ್ಷ ಆಗುತ್ತೆ. 6 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ರೈತರಿಗೆ ನಾವು ಸರಿಯಾದ ಗಿಡವನ್ನ ಆಯ್ಕೆ ಮಾಡಿದೀವ ಇಲ್ಲ ಅಂತ. ಯಾಕಂದ್ರೆ ನಾವು ಹೆಚ್ಚು ಬಂಡವಾಳ ಹೂಡೋದ್ರಿಂದ, ಯಾವುದೇ ಆಗ್ಲಿ ವಿದೇಶಿ ಎಣ್ಣೆಗೆ ಬಂಡವಾಳ ಜಾಸ್ತಿ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ. ಹಾಗಾಗಿ ನಾವು ಇಷ್ಟು ಬಂಡವಾಳ ಹಾಕುವಾಗ ಸರಿಯಾದ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಸರಿಯಾದ ಸಸಿಯನ್ನ ನಾವು ಆಯ್ಕೆ ಮಾಡಿಲ್ಲ ಅಂದ್ರೆ 5 ವರ್ಷ ಆದ್ಮೇಲೆ ರೈತರು ಬಹಳ ಲಾಸ್ ಆಗ್ತಾರೆ. ಒಂದು ಮತ್ತೆ ಇನ್ನೊಂದು ಏನಂದ್ರೆ ವಿಚಾರ ಮಾಡ್ಬೇಕಂದ್ರೆ, ರೈತರು ಹೊಸ ಹೊಸ ಬೆಳೆಗಳನ್ನ ಪ್ರಯತ್ನ ಮಾಡುವಾಗ ಈ ಪ್ರದೇಶಗಳಲ್ಲಿ ಕಡಿಮೆ ಗಿಡಗಳಿಂದ ಪ್ರಯತ್ನ ಮಾಡಬೇಕಾಗುತ್ತೆ. ಒಂದು 10 ಗಿಡ 15 ಗಿಡ ಹಾಕಿ ಅದರ ಪ್ರಯೋಗ ನೋಡಿ ಯಾವ ತರ ರಿಸಲ್ಟ್ ಕೊಡುತ್ತೆ ಏನು ಅಂತ, ಆಮೇಲೆ ಇವರು ಹೆಚ್ಚು ಕಮರ್ಷಿಯಲ್ ಆಗಿ 5 ಎಕರೆ ಆಗಿರ್ಬೋದು, 2 ಎಕರೆ ವಾಣಿಜ್ಯ ಮಟ್ಟದಲ್ಲಿ ಬೆಳಿಬೇಕಾಗುತ್ತೆ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಇವುಗಳನ್ನ ಮಾರುಕಟ್ಟೆ ಮಾಡಬಹುದೇ ಹೇಗೆ ಅನ್ನೋದು ನೋಡಬೇಕಾಗುತ್ತೆ. ಯಾಕೆಂದ್ರೆ ಹೆಚ್ಚು ಬೆಲೆ ಇದ್ದಾಗ ಸ್ಥಳೀಯ ಜನರು ಕೊಂಡ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಇಲ್ಲದೆ ಇರಬಹುದು. ಅಂತ ಸಂದರ್ಭದಲ್ಲಿ ದೂರದ ಪ್ರದೇಶಗಳಿಗೆ ಕಳಿಸಬೇಕಾಗತ್ತೆ, ರಫ್ತು ಕೂಡ ಮಾಡಬೇಕಾಗತ್ತೆ. ಅವೆಲ್ಲ ಒಂದು ರೀತಿ ಮನಸ್ಸಿನಲ್ಲೇ ಇಟ್ಕೋಬೇಕಾಗತ್ತೆ. ಯಾಕೆಂದ್ರೆ ಮಾರುಕಟ್ಟೆ ಅನ್ನೋದು ಬಹಳ ಮುಖ್ಯ. ಮೊದಲು ಚೆನ್ನಾಗಿ ಬೆಳೆದ್ಬಿಟ್ಟು ಆಮೇಲೆ ಮಾರುಕಟ್ಟೆ ನಮಗೆ ಸಿಗಲಿಲ್ಲ ಅಂದರೆ ಬಹಳ ಬೇಜಾರಾಗುತ್ತೆ. ಯಾಕೆಂದ್ರೆ 5-6 ವರ್ಷ ಆಗಿರುತ್ತೆ, ಮತ್ತೆ ನಿರ್ವಹಣಾ ವೆಚ್ಚನೂ ಜಾಸ್ತಿ ಅಂತ ಹೇಳಿದ್ರಿ. ಸಸಿಗೇನೆ ಅಷ್ಟೆಲ್ಲ ಬೆಲೆ ಇರುತ್ತೆ, ಆಮೇಲೆ ಒಂದು 6-7 ವರ್ಷ ನಾವು ಅವನ್ನ ಪೋಷಣೆ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಖರ್ಚು ಕೂಡ ಬರುತ್ತೆ, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಿರ್ವಹಣಾ ವೆಚ್ಚ ಹೇಗೆ ಹೇಗೆ ಅಂತಂದು, ಮತ್ತು ಬೇರೆ ಬೇರೆ ತಾಂತ್ರಿಕ ಅಂಶಗಳು ಕೂಡ ಇದರಲ್ಲಿ ಬಂದೇ ಬರುತ್ತೆ, ಅವುಗಳನ್ನು ಮುಂದೆ ನಾವು ನೋಡ್ಬೋದು. ನಮ್ಮ ಕೊಡಗಿಗೆ ಸೂಕ್ತವಾದಂಥ ವಿದೇಶಿ ಹಣ್ಣಿನ ಬೆಳೆಗಳು ಯಾವ್ಯಾವು ಅಂತ? ಈಗ ನಮ್ಮ ಕೊಡಗಲ್ಲಿ ಆಗಲೇ ರೈತರು ಕೆಲವೊಂದು ಬೆಳೆಗಳನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವು ರೈತರು ಅಂತ ಹೇಳ್ಬೋದು. ಇನ್ನು ಕೆಲವು ಪ್ರದೇಶಗಳಲ್ಲಿ ನೀವು ನೋಡೋದಾದರೆ, ನಮ್ಮಲ್ಲಿ ಎಲ್ಲ ಮನೆಗಳ ಹತ್ರ ಮತ್ತು ಎಸ್ಟೇಟ್ಸಲ್ಲಿ ನಾವು ಗಮನಿಸಿದರೆ ಕೆಲವೊಂದು ಹಣ್ಣಿನ ಬೆಳೆಗಳು ರೈತರು ಬೆಳೀತಾರೆ. ಇನ್ನು ಕೆಲವು ರೈತರು ಮುಂದುವರೆದು ಅವರು ಕಮರ್ಷಿಯಲ್ ಸ್ಕೇಲ್ ಆಗಿ ಅಂದರೆ ವಾಣಿಜ್ಯ ಮಟ್ಟದಲ್ಲಿ ಬೆಳೀಲಿಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಆ ಥರದ ಬೆಳೆಗಳಂತ ನಾವು ಹೇಳೋದಾದರೆ ಒಂದು ಬೆಣ್ಣೆಹಣ್ಣು. ಬೆಣ್ಣೆಹಣ್ಣಿನ ಗಿಡಗಳು ಸ್ವಾಭಾವಿಕವೂ ಕೂಡ ಕಂಡುಬರ್ತಾರೆ, ಬರುತ್ತೆ ಹೌದು. ಎಲ್ಲ ಮನೆಗಳ ಹತ್ರ ಬೀಜದಿಂದ ಬೆಳೀತಿದ್ರು ಮುಂಚೆ, ಈಗ ನಾವೇನು ಮಾಡಿದೀವಿ, ಕಸಿ ಮಾಡಿದ ಗಿಡಗಳನ್ನು ರೈತರು ಬೆಳೀಲಿಕ್ಕೆ ವಾಣಿಜ್ಯ ಮಟ್ಟದಲ್ಲಿ ಬಳಸ್ತಾ ಇದ್ದಾರೆ. ಮತ್ತೆ ಮುಂಚೆ ನಮ್ದು ಯಾವುದೇ ಆದಂತ ಒಂದು ನಿರ್ದಿಷ್ಟ ತಳಿ ಇರಲಿಲ್ಲ, ಮುಂಚೆ ಬೀಜದಿಂದ ಮಾಡ್ತಿದ್ರು, ಈಗ ನಿರ್ದಿಷ್ಟ ತಳಿಗಳನ್ನು ರೈತರು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಾರುಕಟ್ಟೆ ಸ್ವಲ್ಪ ಸುಲಭ ಆಗುತ್ತೆ, ಒಂದೇ ತರದ ಉತ್ಪನ್ನ ಸಿಗೋದ್ರಿಂದ ಅವರಿಗೆ ಮಾರುಕಟ್ಟೆಗೆ ಈಸಿ ಆಗುತ್ತೆ, ಒಂದು ಬೆಣ್ಣೆ ಹಣ್ಣು ಅಂತ ಹೇಳ್ಬೋದು. ಇನ್ನೊಂದು ನಾವು ನೋಡೋದಾದ್ರೆ ರಾಂಬುಟಾನ್, ಅದು ಬಹಳ ಲಾಭದಾಯಕ ಹಣ್ಣು. ರಾಂಬುಟಾನ್ ಸಹ ಈಗ ಕೇರಳ ಮತ್ತು ದಕ್ಷಿಣ ಕನ್ನಡ ನಮ್ಮ ಕೊಡಗಿನ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬಹಳ ರುಚಿಕರ ಹಣ್ಣು ಹೌದು, ಮತ್ತೆ ಒಳ್ಳೆ ಮಾರುಕಟ್ಟೆ ಸಿಗುವಂತ ಹಣ್ಣು. ನಾವೀಗ ಕೊಡಗಿನಿಂದ ಮೈಸೂರಿಗೆ ಹೋಗೋ ದಾರಿಯಲ್ಲಿ ನೀವು ನೋಡೋದಾದ್ರೆ 400 ರೂಪಾಯಿಗೆ ಸಾಧಾರಣ ಎಲ್ಲ ಉದ್ದಕ್ಕೂ ಮಾರ್ತಿರ್ತಾರೆ, 250 ಗ್ರಾಮ್ಗೆ 100 ರೂಪಾಯಿ ಇರುತ್ತೆ. ಬಟ್ ರೈತರಿಗೆ 150 ರಿಂದ 200 ರೂಪಾಯಿ ಸಿಕ್ಕಿದ್ರು ಕೂಡ ಅದು ಒಳ್ಳೆ ಬೆಲೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಧಾರಣ ಅಷ್ಟು ರೇಟ್ ಸಿಗುತ್ತೆ ರೈತರಿಗೆ. ಕೇರಳದಲ್ಲೆಲ್ಲ ಮುಂಚೆ ಬರುತ್ತೆ, ಸ್ವಲ್ಪ ಏಪ್ರಿಲ್ ಮೇಗೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. 250-300 ರೂಪಾಯಿ ಕೆಜಿಗೆ ರೈತರಿಗೆ ಸಿಗುತ್ತೆ. ಬಟ್ ಈಗ ನಮ್ಮ ಕೊಡಗಲ್ಲಿ ಸ್ವಲ್ಪ ಲೇಟ್ ಆಗಸ್ಟ್ ಆಗುತ್ತೆ ಸ್ವಲ್ಪ, ಯಾಕಂದ್ರೆ ಟೆಂಪರೇಚರ್ ಮೇಲೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಬೆಳೆ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೊಯ್ಲಿಗೆ ಬರುತ್ತೆ. ಬಟ್ ಕೇರಳ ದಕ್ಷಿಣ ಕನ್ನಡದಲ್ಲಿ 1-1.5 ತಿಂಗಳು ಮುಂಚೆನೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಬೆಳೆ ಬಹಳ ಉತ್ತಮ ಬೆಳೆ ಅಂತ ಹೇಳ್ಬೋದು ವಾಣಿಜ್ಯವಾಗಿ ಬೆಳಿಲಿಕ್ಕೆ. ರಾಂಬುಟಾನು ಬೆಣ್ಣೆಹಣ್ಣು, ಮ್ಯಾಂಗೋಸ್ಟಿನ್. ಈ ಮ್ಯಾಂಗೋಸ್ಟಿನ್ ಮುಂಚೆ ಬೆಳಿಲಿಕ್ಕೆ ರೈತರು ಹಿಂದೇಟ್ ಆಗ್ತಿದ್ರು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳೋದಾದ್ರೆ, ಮ್ಯಾಂಗೋಸ್ಟಿನ್ ಬೇರೆ ಹಣ್ಣಿನ ಬೆಳೆಗಳೆಲ್ಲ 3-4 ವರ್ಷಕ್ಕೆ ನಿಮಗೆ ಫಸಲಿಗೆ ಬರುತ್ತೆ, ಈ ಮ್ಯಾಂಗೋಸ್ಟಿನ್ ಹಣ್ಣು 7-8 ವರ್ಷ ಬೇಕಾಗುತ್ತೆ ಫಸಲಿಗೆ ಬರಲಿಕ್ಕೆ. ಇಷ್ಟು ತುಂಬಾ ಟೈಮ್ ತಗೊಳ್ಳೋದ್ರಿಂದ ಜನ ಯಾರು ಇಷ್ಟು ದಿವಸ ಬಂಡವಾಳ ಹಾಕಿ ಕಾಯಲಿಕ್ಕೆ ಯಾರು ರೆಡಿ ಇರಲಿಲ್ಲ. ಬಟ್ ಈಗ ಏನ್ ಮಾಡ್ತಿದ್ದಾರೆ ರೈತರು, ತೊಂದರೆ ಇಲ್ಲ ಕಾಯೋಣ, ಇದು ಯಾಕಂದ್ರೆ ಒಳ್ಳೆ ಲಾಭದಾಯಕ ಹಣ್ಣು ಅನ್ಬಿಟ್ಟು ಸಕಲೇಶ್ಪುರ ಭಾಗದಲ್ಲಾಗಿರ್ಬೋದು, ನಮ್ಮ ಕೊಡಗಿನ ಭಾಗದಲ್ಲಾಗಿರ್ಬೋದು, 500,000 ಗಿಡ ನಾಟಿ ಮಾಡ್ತಿರೋ ರೈತರು ಕೂಡ ಕಂಡು ಬರ್ತಿದ್ದಾರೆ ಈ ಮ್ಯಾಂಗೋಸ್ಟಿನ್. ಹೌದು, ಇನ್ನು ಕೆಲವು ರೈತರು ಇತ್ತೀಚಿನ ದಿನಗಳಲ್ಲಿ ದುರ್ಯಾನ್ ಅನ್ನೋ ಹಣ್ಣನ್ನು ಕೂಡ ಸ್ವಲ್ಪ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ದುರ್ಯಾನ್ ಕೂಡ ಹಣ್ಣುಗಳ ರಾಜ ಅಂತಾರೆ ಕೆಲವು ದೇಶಗಳಲ್ಲಿ. ಕಾರಣ ಏನಂದ್ರೆ ಅದರಲ್ಲಿ ಇರುವಂತ ಮೆಡಿಸಿನಲ್ ಪ್ರಾಪರ್ಟೀಸ್, ಔಷಧೀಯ ಗುಣಗಳು ಬಹಳ ಇರುತ್ತೆ. ಮತ್ತೆ ಒಂದು ಹಣ್ಣು 600-800 ರೂಪಾಯಿ ಆಗುತ್ತದೆ. ಅಷ್ಟು ಬೆಳಿಗ್ಗೆ ಆ ತರದ ಹಣ್ಣು. ಎಷ್ಟೋ ಈಗ ಫರ್ಟಿಲಿಟಿ ಇಶ್ಯೂಸ್ ಇದಾವಲ್ಲ ಮನುಷ್ಯರಲ್ಲಿ, ಫಲವತ್ತಿಕೆ ಸಮಸ್ಯೆ ಕೂಡ ಅದು ಬಹಳ ಅನುಕೂಲ ಆಗುತ್ತೆ, ಔಷಧೀಯ ಗುಣಗಳಿರುತ್ತೆ. ಹಾಗಾಗಿ ಈ ಹಣ್ಣು ಕೂಡ ಬಹಳಷ್ಟು ಬೇಡಿಕೆಗೆ ಬರ್ತಿದೆ. ಇದನ್ನು ಕೂಡ ಈಗ ದಕ್ಷಿಣ ಕನ್ನಡದಲ್ಲಿ ಕೆಲವು ರೈತರು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅಂದ್ರೆ ವಾಣಿಜ್ಯ ಬೆಳೆಯಾಗಿ. ಮತ್ತೆ ಲಿಚ್ಚಿನೂ ಇದೆ, ಲಿಚ್ಚಿ ನಮ್ಮಲ್ಲಿ ಆಲ್ರೆಡಿ ಇದೆ. ಮತ್ತೆ ಲಾಂಗಾನ್ ಹಣ್ಣು ಕೂಡ ಇತ್ತೀಚಿನ ದಿನಗಳಲ್ಲಿ ರೈತರು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವು ಸ್ವಲ್ಪ ಮಟ್ಟಿಗೆ ವಾಣಿಜ್ಯವಾಗಿ ಬೆಳೀತಿರುವಂತ ಹಣ್ಣಿನ ಬೆಳೆಗಳು ಅಂತ ಹೇಳಿದ್ರೆ ಬೇರೆ ಬೇರೆ ವಿದೇಶಿ ಮೂಲಗಳಿಂದ ಬಂದಿರುವಂತ ಹಣ್ಣುಗಳು. ಹೌದು, ಈಗ ನಾವು ಮ್ಯಾಂಗೋಸ್ಟಿನ್ ಗಮನಿಸೋದಾದ್ರೆ ನಮಗೆ ಎಲ್ಲ ಮಲೇಷ್ಯಾ, ಥೈಲ್ಯಾಂಡ್ ಈ ಪ್ರದೇಶಗಳಿಂದ ಬಂದಿರುವಂತ ಹಣ್ಣು. ದುರಿಯಾನ್ ಸಹ ಅಷ್ಟೇ, ಮಲೇಷ್ಯಾ ಆ ಸೈಡ್ ಇಂದನೇ, ಈಗ ಬಾರ್ನಿಯೋ ಸಮಾತ್ರ ಅಂತ ಹೇಳ್ತೀವಿ ಅಲ್ಲಿ ಅದು ಉಗಮವಾಗಿರುವಂತದ್ದು, ಅಲ್ಲಿಂದ ಹುಟ್ಟಿ ನಮ್ಮ ದೇಶಕ್ಕೆ ಬಂದಿರುವಂತ ಹಣ್ಣು. ಮತ್ತೆ ಲಿಚ್ಚಿ ಕೂಡ ಚೈನಾದಲ್ಲಿ ಹುಟ್ಟಿರುವಂತ ಹಣ್ಣು, ಅಲ್ಲಿಂದ ಬಂದಿರತಕ್ಕಂತ ಹಣ್ಣು. ಮತ್ತೆ ಲಾಂಗಾನ್ ಸಹ ಅಷ್ಟೇ, ಕೆಲವು ರಿಪೋರ್ಟ್ಸ್ ಹೇಳುತ್ತೆ ಚೈನಾದಲ್ಲಿ ಅಂತ ಕೆಲವು ರಿಪೋರ್ಟ್ಸ್ ಇದೆ. ನಮ್ಮ ದೇಶದಲ್ಲೂ ಕೂಡ ಲಿಚ್ಚಿಯ ಕೆಲವೊಂದು ವೈಲ್ಡ್ ಸ್ಪೀಸೀಸ್ ಇದಾವೆ ಅಂತ ಹೇಳ್ತಾರೆ ಇವೆಲ್ಲ. ಮತ್ತೆ ಸಾಧಾರಣ ಫ್ಯಾಷನ್ ಫ್ರೂಟ್ ಕೂಡ ಬ್ರೆಜಿಲ್ ದೇಶದ ಹಣ್ಣು, ಅದು ಕೂಡ ಈ ಕಡೆ ಬಂದಿರುವಂತದ್ದೇ. ಈ ತರ ಬೇರೆ ದೇಶಗಳಲ್ಲಿ ಹುಟ್ಟಿ ಮತ್ತೆ ನಮ್ಮ ದೇಶಕ್ಕೆ ಬಂದು ಈಗ ನಾವು ಕೂಡ ಅದನ್ನ ಕಮರ್ಷಿಯಲ್ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಇವುಗಳನ್ನು ತಂದು ನಮ್ಮಲ್ಲಿ ರೈತ ಬಾಂಧವರು ಇವತ್ತು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಮತ್ತೆ ಡ್ರಾಗನ್ ಹಣ್ಣು ಅಂತ ಇದೆ, ಅದು ನಮ್ಮ ಜಿಲ್ಲೆಗೆ ಎಷ್ಟು ಮಟ್ಟಿಗೆ ಸೂಕ್ತ ಅದು? ಆಕ್ಚುಲಿ ಡ್ರಾಗನ್ ಹಣ್ಣು ಬಯಲು ಸೀಮೆಗಳಿಗೆ ಬಹಳ ಸೂಕ್ತ ಹಣ್ಣು, ನಮ್ಮಲ್ಲೂ ಕೂಡ ಬರುತ್ತೆ. ವಾಣಿಜ್ಯವಾಗಿ ನಮ್ಮಲ್ಲಿ ತಗೊಳ್ಳೋದು ಅಷ್ಟು ಸಮಂಜಯಕವಲ್ಲ. ಇಲ್ಲಿ ಸ್ವಲ್ಪ ಒಣ ವಾತಾವರಣ ಇರುವಂತ ಸೋಮವಾರಪೇಟೆ ತಾಲೂಕಿನಲ್ಲಿ ಸ್ವಲ್ಪ ತಗೋಬಹುದು, ಹೆಬ್ಬಾಲೆ ಆ ಸೈಡ್ ಬೇಕಾದ್ರೆ ನಾವು ಬೆಳಿಬಹುದು. ಬಟ್ ಆ ಬೆಳೆಗೆ ಏನಂದ್ರೆ ನಮ್ಗೆ ಇನ್ನೂ ಬೇರೆ ಹೆಚ್ಚಿನ ಒಳ್ಳೆ ಲಾಭದಾಯಕ ಹಣ್ಣುಗಳು ಬೆಳೆಯಕ್ಕೆ ಪೂರಕವಾದ ವಾತಾವರಣ ಇದೆ, ಹಾಗಾಗಿ ನಾವು ಬೇರೆ ಹಣ್ಣುಗಳು ಆಯ್ಕೆ ಮಾಡ್ಕೊಳ್ಳೋದು ಬಹಳಷ್ಟು ಸೂಕ್ತ. ಯಾಕಂದ್ರೆ ಈ ಡ್ರಾಗನ್ ಫ್ರೂಟ್ ಅಲ್ಲಿ ಏನಾಗುತ್ತೆ, ಕಮಲದ ಹಣ್ಣು ಅಂತೀವಿ ಈಗ ಡ್ರಾಗನ್ ಫ್ರೂಟ್ ನ, ಕಮಲದ ಹಣ್ಣು ಏನಾಗುತ್ತಂದ್ರೆ ನಿಮ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಹಳ ಆಗುತ್ತೆ. ಹೂಡಿಕೆ ತುಂಬಾ ಮಾಡ್ಬೇಕು, ಯಾಕಂದ್ರೆ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಲಕ್ಷಗಟ್ಟಲೆ ಅಂದ್ರೆ 3 ಲಕ್ಷ 4 ಲಕ್ಷ ಆಗುತ್ತೆ. ಹಾಗಾಗಿ ನಾವು ಬೇರೆ ಹಣ್ಣಿನ ಬೆಳೆಗಳನ್ನು ಆಯ್ಕೆ ಮಾಡೋದು ಸೂಕ್ತ ನಮ್ಮ ಈ ಕೊಡಗಿನ ಜಿಲ್ಲೆಯ ರೈತರು. ಅದಕ್ಕೆ ಒಂದು ಬೆಂಬಲವಾಗಿ ಒಂದು ಕಲ್ಲು ಕೂಚ ಇಂಥವೆಲ್ಲ ನಿಲ್ಲಿಸ್ಕೋಬೇಕಾಗುತ್ತೆ, ಅಥವಾ ಕಾಂಕ್ರೀಟ್ದು ಎಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಪ್ರಾರಂಭದಲ್ಲಿ ಹೂಡುವಂಥ ಬಂಡವಾಳ ಹೆಚ್ಚು ಅಂತ ಹೇಳಿದ್ರೆ, ಮತ್ತೆ ವಾತಾವರಣ ಕೂಡ ಅಷ್ಟು ಸೂಕ್ತ ಆಗಲ್ಲ ಇಲ್ಲಿ. ಬಯಲುಸೀಮೆ ಪ್ರದೇಶ, ಒಣ ವಾತಾವರಣ ಬೇಕು, ನೀರಿನ ಆಶ್ರಯನೂ ಬೇಕು. ಒಂದು ರೀತಿ ಕಳ್ಳಿ ಜಾತಿಗೆ ಸೇರಿದಂತ, ಹೌದು ಸರ್, ಕಳ್ಳಿ ಜಾತಿ ಅದು, ಮುಳ್ಳುಗಳು ಎಲ್ಲ ಇರುತ್ತೆ ಅದರಲ್ಲಿ. ಇನ್ನು ಮುಖ್ಯವಾಗಿ ನಾವು ಈ ವಿದೇಶಿ ಹಣ್ಣುಗಳ ಕೃಷಿ ಕಡೆಗೆ ಗಮನವನ್ನು ಕೊಟ್ಟಾಗ ಇದರಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ, ಈ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀರಾ ಡಾಕ್ಟರ್ ಮುರಳೀಧರ್ ಅವರು? ಹೌದು ಸರ್, ಈಗಾಗಲೇ ನಾವು ಕೆಲವು ಬೆಳೆಗಳನ್ನು ಬೆಳೀತಿರೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದು ಸಮಸ್ಯೆಗಳಿರುತ್ತೆ, ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೆ ಆದರೆ ಅದನ್ನ ಸುಲಭವಾಗಿ ಬೆಳಿಬೋದಾಗುತ್ತೆ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ ನಾವು ಬೆಣ್ಣೆಹಣ್ಣು, ಬೆಣ್ಣೆಹಣ್ಣು ಕೊಡಗಿನಲ್ಲಿ ಎಲ್ಲ ಕಡೆ ಇರೋದ್ರಿಂದ ರೈತರು ಹೆಚ್ಚಾಗಿ ಬೆಳೀತಿರೋದ್ರಿಂದ ನಾವು ಸಾಮಾನ್ಯವಾಗಿ ಒಂದು 2-3 ಸಮಸ್ಯೆ ಹೆಚ್ಚಾಗಿ ಕಾಣಬರ್ತವೆ. ಒಂದು ಬಂದು ಬೇರು ಕೊಳೆ ರೋಗ, ಬೇರು ಕೊಳೆ ರೋಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಅಂದ್ರೆ ಅದು ಮಳೆ ಹೆಚ್ಚಿರೋದ್ರಿಂದ? ಹೌದು, ಖಂಡಿತ, ಮಳೆ ಹೆಚ್ಚಿರೋದ್ರಿಂದ, ತೇವಾಂಶ ಹೆಚ್ಚಿರೋದ್ರಿಂದ ಈ ಬೇರು ಕೊಳೆ ರೋಗ ಬರುತ್ತೆ. ಫೈಟೋಪ್ತರಾ ಸಿನಮನಿ ಅಂತ ಆರ್ಗ್ಯಾನಿಸಮು ಹೆಚ್ಚು ಬರುತ್ತೆ. ಹಾಗಾಗಿ ನಾವು ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಅಂದರೆ ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕು, ಫಸ್ಟ್ ಬಸಿಗಾಲುವೆ ಮಾಡಬೇಕು. ಅದು ಬಿಟ್ಟು ಗದ್ದೆ ಜಾಗಗಳಲ್ಲಿ ಅವಾಯ್ಡ್ ಮಾಡಬೇಕು, ನಾವು ಗದ್ದೆ ಜಾಗಗಳಲ್ಲಿ ನಾಟಿ ಮಾಡಲಿಕ್ಕೆ ಹೋಗಬಾರ್ದು. ತಗ್ಗು ಜಾಗದಲ್ಲಿ ಆದಷ್ಟು ನಾವು ಗಿಡ ನಾಟಿ ಮಾಡಲಿಕ್ಕೆ ಹೋಗಬಾರ್ದು. ಇವೆರಡನ್ನ ಫಸ್ಟ್ ನಾವು ಇದು ಮಾಡಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ಸ್ವಲ್ಪ ರೈಸ್ಡ್ ಬೆಡ್ ಮಾಡಿ, ಮಡಿಗಳ ಥರ ಮಾಡಿ ಅಲ್ಲಿ ನೀವು ನಾಟಿ ಮಾಡಿದ್ದೇ ಆದರೆ ನೀರು ಸುಲಭವಾಗಿ ಬಸಿದೋಗುತ್ತೆ, ಆಗ ಈ ರೋಗ ಸ್ವಲ್ಪ ದೂರ ಇಡಬಹುದು. ಅಂದ್ರೆ ಬುಡಕ್ಕೆ ನೀರು ತಗಲ್ದಾಗೆ ನೋಡ್ಕೋಬೇಕಾಗುತ್ತೆ. ಮತ್ತೆ ಡ್ರಿಪ್ ನೀವು ಅಳವಡಿಸಿದಾಗ ಕೂಡ ಡ್ರಿಪ್ಪರ್ಸ್ ನ ನೀವು ದೂರ ಹಾಕ್ಬೇಕು ಬುಡದಿಂದ, ಬುಡಕ್ಕೆ ಡೈರೆಕ್ಟ್ ಆಗಿ ನೀರೇ ಬಿದ್ದಿದ್ದೆ ಆದ್ರೆ ಈ ರೋಗ ಜಾಸ್ತಿ ಆಗುತ್ತೆ, ಇದೆಲ್ಲ ಆಗುತ್ತೆ. ಮತ್ತೆ ನೀವು ಇನ್ನೂ ಮುಂದುವರೆದು ಸ್ವಲ್ಪ ಕ್ರಮಗಳು ತಗೊಳ್ಳೋದಾದ್ರೆ ನಮ್ಮಲ್ಲಿ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಸಿಗುತ್ತೆ, ಅದನ್ನು ಕೂಡ ಪ್ರತಿ ವರ್ಷ ಬಳಸೋದ್ರಿಂದ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ ನಾವು ಸಾವಯವ ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ಹಾಕೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಇನ್ನು ಕೆಮಿಕಲ್ ಸ್ವಲ್ಪ ನಮಗೆ ಏನಾದರೂ ಲಕ್ಷಣಗಳು ಕಂಡು ಬರ್ತಿದೆ ಅಂದಾಗ ನೀವು ಬೇಕಾದ್ರೂ ಮ್ಯಾಂಕೋಸೋಬ್ ಯಾವ್ದಾದ್ರು ಫಂಗಿ ಸೈಡ್ ಒಂದು ಡ್ರಂಚಿಂಗ್ ಕೊಡೋದ್ರಿಂದ 2 ಗ್ರಾಮ್ 1 ಲೀಟರ್ಗೆ ಹಾಕಿ ಗಿಡದ ಸುತ್ತಲೂ ಎಲ್ಲಿ ನಮ್ದು ಆಕ್ಟಿವ್ ರೂಟ್ ಸಿಸ್ಟಮ್ ಇರುತ್ತೆ ಅಲ್ಲಿ ಕೊಡೋದ್ರಿಂದ ಇದನ್ನ ಹತೋಟಿಗೆ ತರಬಹುದು. ಈಗ ತಾಮ್ರದ ಆಕ್ಸಿಕ್ಲೋರೈಡ್ ಅಂತಾರೆ, ಅದನ್ನು ಬಳಸ್ಕೋಬಹುದು. ಲೀಟರ್ ನೀರಿಗೆ ಸುಮಾರು 3 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಅದನ್ನ ಬುಡಕ್ ಹಾಕ್ಬೇಕು, 4-5 ಲೀಟರ್ ಸುರಿಬೇಕು. ಡ್ರೆಂಚ್ ಕೊಡುವಾಗ ಬುಡಕ್ಕೆ ಕೊಡಬಾರ್ದು ಸರ್, ಬುಡದಿಂದ ಎಲ್ಲಿ ರೂಟ್ ಸಿಸ್ಟಮ್, ಈಗ ಎಷ್ಟು ವರ್ಷದ ಗಿಡ ಅಂತ ನೋಡ್ಕೋಬೇಕು ನಾವು. ಸುಮಾರು 5-6 ವರ್ಷದ ಗಿಡ ಅಂದ್ರೆ ಒಂದು 60 ಸೆಂಟಿಮೀಟರ್ ದೂರದಲ್ಲಿ ವೃತ್ತಾಕಾರದಲ್ಲಿ ಸುತ್ತ ಕೊಡಬೇಕಾಗುತ್ತೆ. ಆ ಒಂದು ಅಂಶವನ್ನ ಬೆಣ್ಣೆಹಣ್ಣು ಬೆಳೆಯುವಂತ ರೈತರು ಗಮನಿಸಬೇಕಾಗುತ್ತೆ. ಚುಕ್ಕಿ ರೋಗ ಬರುತ್ತೆ, ಕಾಯಿ ಮೇಲೆಲ್ಲ ಚುಕ್ಕಿ ರೋಗ, ಕ್ಯಾಂಕರ್ ತರ ಬರುತ್ತೆ. ಇದು ಬಹಳ ಮಾರ್ಕೆಟಿಂಗ್ ಸಮಸ್ಯೆ ಉಂಟು ಮಾಡುತ್ತೆ. ಆ ಕಪ್ಪು ಚುಕ್ಕಿ ಕಂಡು ಬಂತಂದ್ರೆ ಕಾಯಿ ಮೇಲೆ ಏನ್ ಮಾಡ್ತಾರೆ, ಯಾರು ಅಷ್ಟು 100 ರೂಪಾಯಿ ಇರೋ ಜಾಗದಲ್ಲಿ 40 ರೂಪಾಯಿ ಕೊಡಿ ಇಲ್ಲ 30 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಇಷ್ಟಪಡೋದೆ ಮಾರ್ಕೆಟ್, ಆಲ್ಮೋಸ್ಟ್ ಮಾರ್ಕೆಟ್ಗೆ ಹೋಗೋದೇ ಇಲ್ಲ ಅದು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದು ಕಾಯಿ ದೊಡ್ಡದಾದಾಗ ಸ್ಪ್ರೇ ಮಾಡಿದ್ರೆ ವೇಸ್ಟ್, ಉಪಯೋಗ ಆಗೋದಿಲ್ಲ. ಅದು ಏನ್ ಮಾಡ್ಬೇಕಂದ್ರೆ ಯಾವಾಗ ಒಂದು ಬಟಾಣಿ ಸೈಜ್ ಇರುತ್ತಲ್ಲ ಕಾಯಿಗಳು, ಆ ಟೈಮಲ್ಲಿ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. ನಾವು ಫಂಗಿಸೈಡ್ ಎಕ್ಸಕೋನೋಜಲ್ ಅಂತ ಬರುತ್ತೆ, ಎಕ್ಸಕೋನೋಜಲ್ ಒಂದು ಸ್ಪ್ರೇ ಕೊಡೋದ್ರಿಂದ ಅದು ಕಂಟ್ರೋಲ್ ಮಾಡಬಹುದು. ಅದಾದ್ಮೇಲೆ 20 ದಿವಸ ಆದ್ಮೇಲೆ ಒಂದು ಚೆರಿ ಟೊಮೆಟೊ ಸೈಜ್ ಬರುತ್ತೆ, ನೆಕ್ಸ್ಟ್ ಆ ಸೈಜ್ ಬಂದಾಗ ಇನ್ನೊಂದು ಸ್ಪ್ರೇ ಪ್ರೊಪಿಕೆನೋಜಲ್ ಅಂತ ಬರುತ್ತೆ, ಆಲ್ಟರ್ನೇಟ್ ಒಂದು ಎಕ್ಸಕೋನೋಜಲ್ ಒಂದು ಪ್ರೊಪಿಕೆನೋಜಲ್ ಆಲ್ಟರ್ನೇಟ್ ಆಗಿ 0.6 ml 1 ಲೀಟರ್ಗೆ ಕೊಟ್ಟರು ಕೂಡ ಸಾಕಾಗುತ್ತೆ. ಅದನ್ನ ಸ್ಪ್ರೇ ಮಾಡೋದ್ರಿಂದ ಈ ಕಾಯಿ ಮೇಲೆ ಬರುವಂತ ಚುಕ್ಕಿ ರೋಗನ ಕಂಪ್ಲೀಟ್ ಆಗಿ ಮಚ್ಚೆಗಳಾಗುತ್ತೆ, ಮಚ್ಚೆಗಳಾಗುತ್ತೆ, ಅದು ಒಂದು ಆಕರ್ಷಕವಾಗಿ ಕಾಣಲ್ಲ, ಕಾಣೋದಿಲ್ಲ, ಒಂದು ವಿರೂಪಾದಂಗೆ ಕಾಣುತ್ತೆ ಆಗುತ್ತೆ. ಇದು ಬಹಳ ಜಾಸ್ತಿ ಮೇಜರ್ ಎಲ್ಲಾ ಕಡೆನೂ ನೀವು ಗಮನಿಸಬಹುದು. ಹಾಗಾಗಿ ಇದನ್ನ ಹತೋಟಿ ಮಾಡ್ಲಿಕ್ಕೆ ಇದು ಸುಲಭವಾದ ಕ್ರಮ, ಇದನ್ನ ಅನುಸರಿಸೋದ್ರಿಂದ ನಾವು ಮಾರ್ಕೆಟ್ ಅಲ್ಲಿ ಸಿಗುವ ಬೆಲೆನ ಹೆಚ್ಚು ಮಾಡ್ಕೋಬಹುದು. ಅಂದ್ರೆ ಅದರಿಂದ ತಿರುಳಿಗೆ ಏನಾದ್ರೂ ತೊಂದರೆ ಆಗಿರುತ್ತಾ ಮಚ್ಚೆ ಬಂದ್ರು? ಇಲ್ಲ, ಒಳಗಡೆ ತಿರುಳಿಗೆ ಸಮಸ್ಯೆ ಆಗಿರಲ್ಲ, ಬಟ್ ಮಾರ್ಕೆಟ್ ಅಲ್ಲಿ ಯಾರು ಜನ ಇಷ್ಟಪಡೋದಿಲ್ಲ ಅಂತ ತಗೊಳ್ಳಿಕ್ಕೆ. ತಿರುಳಿಗೆ ಸಮಸ್ಯೆ ಆಗಿರೋದಿಲ್ಲ, ಸುಮ್ಮನೆ ಮೇಲ್ಗಡೆ ಇರುತ್ತೆ, ಅದು ಸೀಮಿತ ಆಗಿರುತ್ತೆ. ಹೌದು, ಇವು ಮುಖ್ಯವಾಗಿ ಬೆಣ್ಣೆಹಣ್ಣಲ್ಲಿ ಬರುವಂತ ಸಮಸ್ಯೆ. ಇನ್ನು ರಾಂಬೂಟಾನು ಕೂಡ ಬೆಳೀತಾ ಇದ್ದಾರೆ, ಅದರಲ್ಲಿ ಏನು ಸಮಸ್ಯೆ ಬರುತ್ತೆ? ರಾಂಬೂಟಾನ್ ಆಕ್ಚುಲಿ ಬಹಳ ಈಸಿ ಬೆಳೆ ಅಂತ ಹೇಳ್ಬೋದು, ಬಟ್ ಇದರಲ್ಲಿ ನಮಗೆ ಮುಖ್ಯವಾಗಿ ಬರ್ತಿರೋ ಸಮಸ್ಯೆ ಈಗ ಕಾಯಿ ಉದುರುವಿಕೆ. ಕಾಯಿ ಉದುರುವಿಕೆ ಬಹಳಷ್ಟು ಕಡೆ ನಾವು ಕೇಳಿಬರ್ತೀವಿ. ಅದು 80-90% ಲಾಸ್ ಮಾಡ್ತಿದೆ ಅಂತ ರೈತರಿಗೆ. ದಕ್ಷಿಣ ಕನ್ನಡದಿಂದ ಬಹಳಷ್ಟು ಜನ ರೈತರು ಫೋನ್ ಮಾಡ್ತಿದ್ದಾರೆ. ಮತ್ತೆ ಮಾಗಕ್ಕಿಂತ ಮುಂಚೆನೆ ಕಾಯಿ ಇದ್ದಾಗೆ ಒಂದು 50% ಬೆಳವಣಿಗೆ ಆಗಿರುತ್ತಲ್ಲ ಕಾಯಿ, ಆ ಟೈಮಲ್ಲೆಲ್ಲ ಇಷ್ಟೊಂದು ಸಿವಿಯರ್ ಆಗಿ ಡ್ರಾಪ್ ಆಗ್ತಿದೆ. ಇದಕ್ಕೆ ಮುಖ್ಯವಾಗಿ ಏನಂದ್ರೆ ಕಾರಣಗಳು, ಒಂದು ಕಾಯಿ ಸ್ಟಾಕ್ ಹತ್ರ ಒಂದು ಫಂಗಲ್ ಇನ್ಫೆಕ್ಷನ್ ಆಗ್ತಿದೆ, ತೊಟ್ಟ ಹತ್ರ. ಯಾವಾಗ ಆಗುತ್ತೆ ಇದು ಮೇಜರ್ ಆಗಂದ್ರೆ, ಒಂದು ಕಂಟಿನ್ಯೂಸ್ ಆಗಿ 4-5 ದಿನ ಸುದೀರ್ಘ ಮಳೆ ಬೀಳ್ತಿರುತ್ತೆ, ಸಡನ್ ಆಗಿ ಸ್ವಲ್ಪ ಬಿಸಿಲು ಬೆಳಕು ಬಂದಾಗ ಈ ರೋಗ ಜಾಸ್ತಿ. ಆ ಟೈಮಲ್ಲಿ ನಾವು 4-5 ದಿನ ಮಳೆ ಆದ ತಕ್ಷಣ ನಿಮ್ಗೆ ಯಾವಾಗ ತೇರ್ಗಡೆ ಆಗುತ್ತಲ್ಲ, ಇಮಿಡಿಯೇಟ್ ನಾವು ಒಂದು ಫಂಗಿಸೈಡ್ ಸ್ಪ್ರೇ ಕೊಡಬೇಕಾಗುತ್ತೆ. ಬೋರ್ಡೋ ಕೊಡಬಹುದು, ಬೋರ್ಡೋ ದ್ರವಣ ನೀವು 0.5% ಇಲ್ಲ 1% ಕೊಡಬಹುದು. ಇದನ್ನು ಕೊಡೋದ್ರಿಂದ ನಾವು ಅದನ್ನ ಹತೋಟಿಗೆ ತರಬಹುದು. ಮತ್ತೆ ಇನ್ನೊಂದು ಏನಂದ್ರೆ, ಇದರಲ್ಲೂ ಕೂಡ ಅಷ್ಟೇ, ಚರಂಡಿ ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲಿ ನೀವು ಗುಂಡಿ ಮಾಡಿ ನೀರು ನಿಲ್ಲುತ್ತಲ್ಲ ಅಲ್ಲಿ ಕಾಯಿ ಉದುರುವಿಕೆ ಹೆಚ್ಚು, ಹಾಗಾಗಿ ಅದನ್ನು ಕೂಡ ನಾವು ಇದು ಮಾಡಬಹುದು. ಮತ್ತೆ ಗಿಡಕ್ಕೆ ನೀವು ದೊಡ್ಡ ಗಿಡ ಆದ್ರೆ, ಒಂದು 6 ವರ್ಷ ಮೇಲ್ಪಟ್ಟ ಗಿಡ ಆದ್ರೆ, ಬೋರಾಕ್ಸ್ ಅನ್ನ ಒಂದು 50 ಗ್ರಾಂ ಗಿಡಕ್ಕೆ ಕೊಡೋದ್ರಿಂದ ಕೂಡ ಅದು ಸ್ವಲ್ಪ ಡ್ರಾಪಿಂಗ್ ನ ಕಡಿಮೆ ಮಾಡುತ್ತೆ. ಬೋರಾನ್ ಅಂಶ ಬಹಳ ಮುಖ್ಯ, ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇನ್ನೊಂದು ನಿಮ್ಗೆ ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ, ಗ್ರೋತ್ ರೆಗ್ಯುಲೇಟರ್, ಸಸ್ಯ ಪ್ರಚೋದಕ, ಪ್ರಚೋದಕ. ಅದು ಕೂಡ ನೀವು 0.4 ml 1 ಲೀಟರ್ಗೆ ಬಳಸೋದ್ರಿಂದ ಸ್ವಲ್ಪ ಡ್ರಾಪಿಂಗ್ ನ ಕಡಿಮೆ ಮಾಡಬಹುದು. ಈ 3-4 ಕ್ರಮಗಳನ್ನ ರಾಮ್ಬುಟಾನ್ ಕಾಯಿ ಉದುರಿಕೆಯನ್ನ ತಡೆಗಟ್ಟಬಹುದಾಗುತ್ತೆ. ಮತ್ತೆ ಹಣ್ಣಾದಾಗ ಬಾವಲಿಗಳ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ಹಣ್ಣಾದಾಗ ನಮ್ಮ ಈ ಲಿಚ್ಚಿ ಆಗಿರ್ಬೋದು, ಲಾಂಗಾನ್ ಆಗಿರ್ಬೋದು, ಇದು ಈ ರಾಂಬುಟಾನ್ ಅಲ್ಲಿ ಸ್ವಲ್ಪ ಆಕರ್ಷಕ ಹಣ್ಣಾಗಿರೋದ್ರಿಂದ, ಕೆಂಪು ಬಣ್ಣದ ಹಣ್ಣಾಗಿರೋದ್ರಿಂದ ಹೆಚ್ಚು ಸ್ವಲ್ಪ ಬಾವಲಿ ಆಗಿರ್ಬೋದು, ಮತ್ತೆ ಪಕ್ಷಿಗಳು ಕೂಡ ಸ್ವಲ್ಪ ಬರುತ್ತೆ. ಅದಕ್ಕೆ ನಾವು ನೆಟ್ಟಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನ ಹತೋಟಿ ಮಾಡಬಹುದು. ಬಲೆಗಳು ಬಹಳ ಮುಖ್ಯ, ಅದು ನೆಟ್ಟಿಂಗ್ ಇಲ್ಲಿ, ಯಾಕಂದ್ರೆ ನಮ್ದು ಸ್ವಲ್ಪ ವೆಸ್ಟರ್ನ್ ಗಾರ್ಡ್ಸ್ ಆಗಿರೋದ್ರಿಂದ, ಹೌದೌದು, ಇಲ್ಲಿ ಕಾಡು ಎಲ್ಲ ಜಾಸ್ತಿ, ಕಾಡು ಹೆಚ್ಚಿರೋದ್ರಿಂದ ಪಕ್ಷಿ ಪ್ರಾಣಿಗಳು ಎಲ್ಲ ಹೆಚ್ಚಿರುತ್ತೆ. ಆ ಟೈಮಲ್ಲಿ ನಾವು ಒಂದು ಅಟ್ಲೀಸ್ಟ್ ಒಂದು ತಿಂಗಳ ಕಾಲ ಅದನ್ನ ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೆ ನೆಟ್ಟಿಂಗು ನಿಮ್ಗೆ ಸಾಧಾರಣ 1 ಕೆಜಿಗೆ 150 ರೂಪಾಯಿ ತರ ಬಲೆ ಸಿಗುತ್ತೆ. ನೀವು ಮಂಗಳೂರು ಕಡೆ ಎಲ್ಲ ಹೋದ್ರೆ 150 ರೂಪಾಯಿ 1 ಕೆಜಿಗೆ ಸಿಗುತ್ತೆ, ಹಳೆ ಮೀನು ನೆಟ್ ಸಿಗುತ್ತೆ. ಅದನ್ನ ಸುಮಾರು 1-5 ಕೆಜಿಯಿಂದ 6 ಕೆಜಿ ಸಾಕಾಗುತ್ತೆ ಒಂದು ಗಿಡಕ್ಕೆ. ಆ ತರದ್ದು ಬೆಳೆಸೋದೇ ಆದ್ರೆ ನಿಮ್ಗೆ 6 ಕೆಜಿಗೆ ನಿಮ್ಗೆ ಸಾಧಾರಣ 1,000 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ನಿಮ್ಗೆ 5 ಕೆಜಿ ರಾಂಬುಟಾನ್ನ ಬೆಲೆಯನ್ನ ಅದಕ್ಕೆ ಕೊಡಬೇಕಾಗುತ್ತೆ ಅಷ್ಟೇ. ಯಾಕಂದ್ರೆ ನಿಮ್ಮ ಒಂದು ಗಿಡದಲ್ಲಿ 40-60 ಕೆಜಿ ರಾಂಬುಟಾನ್ ಇರುತ್ತೆ, ನೀವು ಅದನ್ನ ಬೆಳೆಸಿಲ್ಲ ಅಂದ್ರೆ ನಿಮಗೆ 1 ಕೆಜಿನೂ ಸಿಗೋದಿಲ್ಲ. ಓಹೋ, ಅಷ್ಟು ಮಟ್ಟಿಗೆ ಹಾಳು ಮಾಡುತ್ತೆ. ಹಾಗಾಗಿ ನೆಟ್ಟಿಂಗ್ ಬಹಳ ಒಂದು ಮುಖ್ಯವಾದ, ಅದು ರಾಂಬುಟಾನ್ ಆಗ್ಬೋದು, ಲಿಚಿ ಆಗಿರ್ಬೋದು, ಲಾಂಗಾನಲ್ಲು ಅದೇ ಬೇಕಾಗುತ್ತೆ. ಅದು ಒಂದು ಸಮಸ್ಯೆ. ಹೌದು, ಇನ್ನು ಲಿಚ್ಚಿನಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತವೆ? ಲಿಚ್ಚಿಯಲ್ಲಿ ತಾವು ಹೇಳಿದಾಗ ಈಗ ಪಕ್ಷಿಗಳು ಮತ್ತೆ ಇದು ಮೇಜರ್ ಬಾವಲಿಗಳು ಬರುತ್ತೆ ಲಿಚ್ಚಿಯಲ್ಲಿ. ಮತ್ತೆ ನಮಗೆ ಇಲ್ಲಿ ಅನುಕೂಲ ಏನಂದ್ರೆ, ಲಿಚ್ಚಿಯಲ್ಲಿ ಒಂದು ಸರಿಯಾಗಿ ರೀತಿಯಲ್ಲಿ ಹೂ ಬರೋದಿಲ್ಲ, ಪ್ರತಿ ವರ್ಷ ಹೂ ಬರೋದಿಲ್ಲ, ಅದು ಮೇಜರ್ ಸಮಸ್ಯೆ. ಬಿಟ್ಟು ಬರುತ್ತೆ. ಮಾವಿನಲ್ಲಿ ಕೆಲವು ಸ್ಥಳಗಳಲ್ಲಿ ಹಾಗಾಗುತ್ತೆ. ಸೇಮ್ ಲಿಚ್ಚಿಯಲ್ಲಿ ನಮ್ಗೆ ಅದೇ ಸಮ ಇಲ್ಲ ಅಂದ್ರೆ, ಲಿಚ್ಚಿ ಬಹಳ ಲಾಭದಾಯಕ ಹಣ್ಣು, ಮತ್ತೆ ಈಸಿಯಾಗಿ ಬೆಳೆಯುವಂತ ಹಣ್ಣು, ರೋಗಗಳು ಕಡಿಮೆ, ರೋಗಗಳು ಕಡಿಮೆ, ಲಾಭ ಹೆಚ್ಚು. ಬಟ್ ನಮ್ಮಲ್ಲಿ ಸಮಸ್ಯೆ ಇರೋದು ಪ್ರತಿ ವರ್ಷ ಹೂ ಆಗೋದಿಲ್ಲ, ಇದೊಂದೇ ಸಮಸ್ಯೆ. ಅದೇನು, ಇಲ್ಲಿ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರೋದಿಲ್ಲ ನಮ್ಮ ಇದು, ಉಷ್ಣಾಂಶ ಒಂದು, ಮತ್ತೆ ಮಳೆ ಏರುಪೇರಿನಿಂದ ಕೂಡ ಅದಾಗುತ್ತೆ. ಹಾಗಾಗಿ ಯಾವುದೇ ಒಂದು ಗಿಡಕ್ಕೆ ಹೂ ಬರಬೇಕಾದ್ರೆ ಒಂದು ಸ್ಟ್ರೆಸ್ ಬೇಕಾಗುತ್ತೆ, ಕೆಲವೊಂದು ಒತ್ತಡ ಬೇಕಾಗುತ್ತೆ. ಆ ಕೆಲವೊಂದು ಟೈಮ್ ಆ ಒತ್ತಡ ಸಿಗೋದಿಲ್ಲ. ಹಾಗಾಗಿ ಈಗ ನಾವು ಏನ್ ಮಾಡಿದೀವಿ, ಒಂದು ಗರ್ಲಿಂಗ್ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿದ್ದೇವೆ. ಅಂದ್ರೆ 4-5 ತಿಂಗಳು ಹೂ ಆಗಕ್ ಮುಂಚೆ, ಜನರಲಿ ನಮ್ಮಲ್ಲಿ ಆಗಸ್ಟ್ ಅಲ್ಲಿ ಹೂ ಆಗುತ್ತೆ. ಅಂದ್ರೆ ನಾವು ಮಾರ್ಚ್ ಎಂಡು ಇಲ್ಲ ಏಪ್ರಿಲ್ 15 ರೊಳಗೆ ತೊಗಟೆ ತೆಗೆಯುವಿಕೆ ಅಂತ ಹೇಳ್ತೀವಿ, ಗರ್ಲಿಂಗ್ ಟೆಕ್ನಾಲಜಿ, ತೊಗಟೆ ತೆಗೆಯುವಿಕೆ. ಅದು ಸ್ವಲ್ಪ ಮೊದಲನೇ ಹಂತದ ರೆಂಬೆಗಳನ್ನ 50% ರೆಂಬೆಗಳಿಗೆ 4 mm ಅಗಲ ನಾವು ತೊಗಟೆ ತೆಗೆಯೋದ್ರಿಂದ ಹೂ ಆಗ್ಲಿಕ್ಕೆ ಮಾಡಬಹುದು. ನಾವು ಕೆಲವೊಂದು ರೈತರ ತೋಟಗಳಲ್ಲಿ ಸಹ ಮಾಡಿದ್ದೇವೆ, 80% ಅಷ್ಟು ಫಲಿತಾಂಶ ಒಳ್ಳೆ ರೀತಿ ಸಿಗ್ತಾ ಇದೆ. ಪ್ರಾಥಮಿಕ ರೆಂಬೆಗಳನ್ನ ಆಯ್ಕೆ ಮಾಡ್ಕೋಬೇಕು, ಅದನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ 50% ಅಷ್ಟೇ ಮಾಡಬೇಕು. ಈ ವರ್ಷ 50% ಮಾಡಿದ್ರೆ ಮುಂದಿನ ವರ್ಷ 50%. ಈಗ 4 ರೆಂಬೆಗಳಿದ್ರೆ 2 ರೆಂಬೆಗಳಿಗೆ ವಿರುದ್ಧ ದಿಕ್ಕಲ್ಲಿ ಆಯ್ಕೆ ಮಾಡಿ ಅದಕ್ಕೆ ತೊಗಟೆ ತೆಗಿಬೇಕಾಗುತ್ತೆ. ತೊಗಟೆ ತೆಗೆಯೋದು ಬಹಳ ಮುಖ್ಯ. ತೊಗಟೆ ತುಂಬಾ ಅಗಲ ತೆಗೆದ್ರೆ ರೆಂಬೆ ಒಣಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ 4 mm 4 mm ಅಷ್ಟು ಮಾತ್ರ ತೆಗಿಬೇಕಾಗುತ್ತೆ, ಸೂಕ್ಷ್ಮವಾಗಿ ತೆಗಿಬೇಕಾಗುತ್ತೆ. ರೈತರು ಅದನ್ನ ಪ್ರಯೋಗ ಮಾಡಕ್ ಮುಂಚೆ ನಮ್ಮನ್ನ ಕನ್ಸಲ್ಟ್ ಮಾಡಿ ಮಾಡೋದು ಬಹಳ ಉತ್ತಮ. ಅದೊಂದು ಬರುತ್ತೆ, ಅದನ್ನ ಹೂ ಬಿಡೋ ರೀತಿ ಮಾಡಬಹುದು. ಇನ್ನೊಂದು ಲಿಚ್ಚಿಯಲ್ಲಿ ಇನ್ನೊಂದು ನಮಗೆ ಲಾಭದಾಯಕ ಅಂದ್ರೆ, ಲಿಚ್ಚಿ ಜನರಲಿ ಏನ್ ಮಾಡ್ತಾರೆ, ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಮೇ ತಿಂಗಳಲ್ಲಿ ಅವರಿಗೆ ಫಸಲಿಗೆ ಬರುತ್ತೆ, ಬಟ್ ನಮ್ಮಲ್ಲಿ ಡಿಸೆಂಬರ್ಗೆ ಬರುತ್ತೆ. ಹಾಗಾಗಿ ನಮಗೆ ಮಾರುಕಟ್ಟೆ ಬೆಲೆ ಹೆಚ್ಚು, 400 ರೂಪಾಯಿ ವರೆಗೂ ಹೋಗುತ್ತೆ. ಅಂದ್ರೆ ಅಕಾಲದ ಬೆಳೆ, ಅಕಾಲದ ಬೆಳೆ. ಹಾಗಾಗಿ ಮಾರುಕಟ್ಟೆ ಹೆಚ್ಚು. ಅದರಿಂದ ಈ ಒಂದು ಅಕಾಲದ ಪರಿಸ್ಥಿತಿಯನ್ನು ನಾವು ಬಳಸ್ಕೋಬಹುದು. ಯಾಕಂದ್ರೆ ಇನ್ನೊಂದು ಕ್ರಿಸ್ಮಸ್ ಟೈಮ್ ಅಲ್ಲಿ ಬರುತ್ತೆ, ಅದು ಹೊಸ ವರ್ಷದ ಟೈಮ್ ಅಲ್ಲಿ ಬರುತ್ತೆ. ಈ ಎಲ್ಲಾ ಟೈಮ್ ಅಲ್ಲಿ ಬರೋದ್ರಿಂದ ಹೆಚ್ಚು ಬೇಡಿಕೆ ಇರುತ್ತೆ. ಹೆಚ್ಚು ಬೆಳೆದಲ್ಲಿ ಕೂಡ ನಾವು ಬೇಕಾದ್ರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬಹುದಾಗುತ್ತೆ. ಅಂದ್ರೆ ಈ ವರ್ಷ ಬಿಟ್ಟು ವರ್ಷ ಹೂವು ಬರೋದೇ ಇದರ ಮುಖ್ಯ ಸಮಸ್ಯೆ. ರೋಗ ಕೀಟಗಳ ಸಮಸ್ಯೆ ಅಂತ, ರೋಗ ಕೀಟಗಳ ಹೆಚ್ಚು ಸಮಸ್ಯೆ ಇಲ್ಲ. ಮೇಜರ್ ಆಗಿ ನಮಗೆ ಹೂವು ಆಗದೆ ಇರೋದೇ ಸಮಸ್ಯೆ. ಇನ್ನು ಲಾಂಗಾನ್ ಅಂತ ಹೇಳಿರಿ. ಲಾಂಗಾನಲ್ಲಿ ಇದು ಒಂದು ಲಾಂಗಾನ್, ರಾಂಬುಟಾನ್, ಲಿಚಿ, ಮೊಟೋವಾ ಅಂತ ಈಗ ಹೊಸದಾಗಿ ಒಂದು ಬೆಳೆ ಬರ್ತಿದೆ, ಈ ಮೊಟೋವಾ. ಇವೆಲ್ಲ ಬೆಳೆಗಳು ಸ್ಯಾಪಿಂಡೇಸಿಯ ಕುಟುಂಬಕ್ಕೆ, ಒಂದೇ ಕುಟುಂಬಕ್ಕೆ ಸೇರುವಂತ ಗಿಡಗಳು, ಹಣ್ಣಿನ ಗಿಡಗಳು. ಹಾಗಾಗಿ ಲಾಂಗಾನಲ್ಲಿ ಕೂಡ ಹೂವಿನ ಸಮಸ್ಯೆನೆ, ಲಿಚಿಯಲ್ಲಿ ಯಾವ ಸಮಸ್ಯೆ ಇದೆ ಅದೇ ಸಮಸ್ಯೆ. ಈಗ ಬಹಳಷ್ಟು ತಳಿಗಳಿದೆ. ನಾವು ಕೂಡ ಈಗ ನಮ್ಮ ಕೇಂದ್ರೀಯ ಪ್ರಯೋಗ ಕೇಂದ್ರದಲ್ಲಿ ಬಹಳಷ್ಟು ರಿಸರ್ಚ್ ಸಂಶೋಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿವಿಧ ತಳಿಗಳನ್ನು ತಂದು ನಾವು ಈಗ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಯಾವ ತಳಿ ನಮ್ಮ ಪ್ರದೇಶಕ್ಕೆ ಸೂಕ್ತ ಆಗುತ್ತೆ, ಯಾವ ತಳಿ ಪ್ರತಿ ವರ್ಷ ಹೂ ಬಿಡುವಂತ ಗುಣ ಹೊಂದಿದೆ, ಈ ತರ ತಳಿಗಳನ್ನು ಆಯ್ಕೆ ಮಾಡಲಿಕ್ಕೆ ನಾವು ಈಗ ಸಂಶೋಧನೆ ಸ್ಟಾರ್ಟ್ ಮಾಡಿದ್ದೇವೆ. ಬಟ್ ಇದರ ಫಲಿತಾಂಶ ಬರಲಿಕ್ಕೆ ಇನ್ನೂ ಸ್ವಲ್ಪ ವರ್ಷ ನಾವು ಕಾಯಬೇಕಾಗುತ್ತೆ. ಇನ್ನು ಮ್ಯಾಂಗೋ ಸ್ಕಿನ್ ಅನ್ನೋದ್ರ ಕಡೆಗೆ ರೈತರ ಗಮನ ಹೆಚ್ಚು ಹೋಗ್ತಾ ಇದೆ ಅಂತ ಹೇಳಿದ್ರಿ. ಈ ಮ್ಯಾಂಗೋ ಸ್ಕಿನ್ ಬೇಸಾಯದಲ್ಲಿ ಏನು ಸಮಸ್ಯೆಗಳು ಬರ್ತವೆ? ಮ್ಯಾಂಗೋಸ್ಟಿನ್ ನಾನು ಹೇಳಿದಾಗೆ ಮೊದಲಿಗೆ ಅದು ಫಸಲು ಬರಲಿಕ್ಕೆ ಕೊಡಲಿಕ್ಕೆ 8-9 ವರ್ಷ ಆಗುತ್ತೆ. ಇದೇ ದೊಡ್ಡ ಸಮಸ್ಯೆ, ಅದೇ ದೊಡ್ಡ ಸಮಸ್ಯೆ. ಬಟ್ ಆದರೂ ಕೂಡ ಈಗ ರೈತರು ಅದರ ಲಾಭವನ್ನು ನೋಡಿ ಕೃಷಿ ಮಾಡಿದ್ರು ಕೂಡ ಅಷ್ಟು ಸಮಯ ತಗೊಳ್ಳುತ್ತೆ ಸರ್. ಬಟ್ ಜನರಲಿ ಮ್ಯಾಂಗೋಸ್ಟಿನ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಬೀಜದ ಗಿಡನೇ ಬೆಳೆಸ್ತೇವೆ. ಅಂದ್ರೆ ಬೀಜ ಗಿಡದಲ್ಲೇ ನಿಮಗೆ ತಾಯಿ ಗಿಡದ ಲಕ್ಷಣಗಳು ಬರುತ್ತೆ, ಏನು ಅಂತ ಚೇಂಜ್ ಬರೋದಿಲ್ಲ, ಬೇರೆದ್ರಲ್ಲೆಲ್ಲ ವ್ಯತ್ಯಾಸ ಬರೋದಿಲ್ಲ. ಹಾಗಾಗಿ ಆದಷ್ಟು ನಾವು ಬೀಜದ ಗಿಡವನ್ನೇ ಹೆಚ್ಚು ಬೆಳೆಸ್ತಾರೆ ಮ್ಯಾಂಗೋಸ್ಟಿನಲ್ಲಿ. ಬಟ್ ಇದೊಂದು ಮುಖ್ಯವಾದ ಸಮಸ್ಯೆ. ಇನ್ನೊಂದು ಗ್ಯಾಂಬೂಜ್ ಅಂತ ಒಂದು ಡಿಸಾರ್ಡರ್ ಬರುತ್ತೆ. ಗ್ಯಾಂಬೂಜ್ ಅಂದ್ರೆ ಅದು ಒಂದು ಹಳದಿ ಬಣ್ಣದ ಗಮ್ ಊಸ್ ಔಟ್ ಮಾಡುತ್ತೆ, ಹಣ್ಣಿಂದ ಅಂಟು ಪದಾರ್ಥವನ್ನ ಕಾಣುತ್ತೆ. ಅದು ಬಂತು ಅಂದ್ರೆ ಅದು ಮಾರ್ಕೆಟಿಂಗ್ ವ್ಯಾಲ್ಯೂನ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಅದಕ್ಕೆ ಏನ್ ಮಾಡಬೇಕು, ಅದು ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇಂದ ಆಗುತ್ತೆ. ನಾವು ಕ್ಯಾಲ್ಸಿಯಂನ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಸ್ಪ್ರೇ ಮಾಡಬಹುದು, ಇಲ್ಲಾಂದ್ರೆ ಕ್ಯಾಲ್ಸಿಯಂ ಅನ್ನು ಕೂಡ ನೀವು 50-100 ಗ್ರಾಮ್ ದೊಡ್ಡ ಗಿಡಗಳಿಗೆ ಒಂದು ಗಿಡಕ್ಕೆ ಕೊಡೋದ್ರಿಂದ ಇದನ್ನ ನಾವು ಹತೋಟಿಗೆ ತರಬಹುದು. ಸುಣ್ಣದ ಕೊರತೆಯಿಂದ ಬರೋದು ಲೈಮ್ ಕೂಡ ಕೊಡಬಹುದು. ನೀವು ಹೇಳಿದಾಗ 500-600 ಗ್ರಾಮ್ ನಾವು ಸುಣ್ಣ ಕೊಡೋದ್ರಿಂದ ಕೂಡ ಅದನ್ನ ಕಂಟ್ರೋಲ್ ಮಾಡಬಹುದು. ಆಮ್ಲೀಯತೆ ಸಮಸ್ಯೆನೂ ನಿರ್ವಹಣೆ ಆಗುತ್ತೆ, ಜೊತೆಗೆ ಸುಣ್ಣದ ಕೊರತೆನೂ ನೀಗುತ್ತೆ. ಅದು ಕೂಡ ನಾವು ಬಳಸಬಹುದು. ಅದೊಂದು ಮೇಜರ್ ಆಗಿ ಬರುತ್ತೆ. ಅದು ಬಿಟ್ರೆ ಇನ್ನು ಮ್ಯಾಂಗೋಸ್ಟಿನ್ ಈಸಿ ಬೆಳೆ, ರೋಗ ಕೀಟಗಳೆಲ್ಲ ಬಹಳ ಕಡಿಮೆ, ಬೇರೆ ಬೆಳೆಗೆ ಫಲ ಕೊಡೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈಗ ರೈತರು ಏನ್ ಮಾಡ್ತಾರೆ, 3-4 ವರ್ಷದ ಗಿಡ ನರ್ಸರಿಯಿಂದ ತರ್ತಾರೆ. ಸ್ವಲ್ಪ ಅಲ್ಲಿ 3-4 ವರ್ಷ ಹೋಗುತ್ತೆ, ಇನ್ನು 3-4 ವರ್ಷಕ್ಕೆ ಫಸಲಿಗೆ ಬರೋ ತರ ಮಾಡ್ತಾರೆ. ಇನ್ನು ದುರ್ಯಾನ್ ಅಂತ ಹೇಳಿದ್ರೆ, ಅದು ದುರ್ಯಾನ್ ಆಕ್ಚುಲಿ ಹೆಚ್ಚು ಸಂಶೋಧನೆ ಆಗಿಲ್ಲ ಸರ್. ಈಗೀಗ ಸ್ವಲ್ಪ ಬೆಳೆಯನ್ನು ಮಾಡ್ತಿದೀವಿ. ಈಗ ಅದರಲ್ಲಿನ ಹೆಚ್ಚಿನ ಸಮಸ್ಯೆಗಳು ಇಲ್ಲಿ ಏನ್ ಬರ್ತಾರೆ ಅನ್ನೋದು ಅರಿವು ಬಹಳ ಕಡಿಮೆ. ಹಾಗಾಗಿ ಈಗ ಅದು ಪ್ರಯೋಗದಲ್ಲಿ ಬರ್ತಿರೋಂಥದ್ದು. ಬಟ್ ರೈತರು ಈಗ ಕಮರ್ಷಿಯಲ್ ಆಗಿ ಹೋಗೋದಕ್ಕಿಂತ ಸ್ವಲ್ಪ ಮಟ್ಟಿಗೆ 5-10 ಗಿಡ ಹಾಕೋದು ಒಳ್ಳೆಯದು. ಇನ್ನು ಕೊನೆಯದಾಗಿ, ಈ ವಿದೇಶಿ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂತ ರೈತರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಮುರಳೀಧರ್ ಅವರು? ಈಗ ರೈತರು ಬಹಳಷ್ಟು ವಿದೇಶಿ ಹಣ್ಣುಗಳನ್ನು ಪ್ರಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಾನು 5-6 ಬೆಳೆ ಅಷ್ಟೇ ಮಾತಾಡ್ತಿದ್ದೇನೆ. ರೈತರು 50-60 ವಿದೇಶಿ ಹಣ್ಣುಗಳನ್ನು ತಂದು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆ, ರೈತರಿಗೆ ಆಸಕ್ತಿ ಇರೋದು, ಅವರ ಉತ್ಸಾಹ ಖುಷಿ ಪಡುವ ವಿಷಯನೇ. ಬಟ್ ರೈತರು ಈ ತರದ ಹಣ್ಣಿನ ಗಿಡಗಳನ್ನು ತರುವಾಗ ವಾಣಿಜ್ಯವಾಗಿ ಅದನ್ನ ಸ್ವೀಕಾರ ಮಾಡೋಕ್ಕೆ ಮುಂಚೆ ಅದರ ಸೂಕ್ತತೆಯನ್ನ ತಿಳ್ಕೋಬೇಕು. ಅಂದ್ರೆ ಎಷ್ಟು ಮಟ್ಟಿಗೆ ಆಗುತ್ತೆ, ಮಾರ್ಕೆಟಲ್ಲಿ ಬೇಡಿಕೆ ಇದೆ, ಇಲ್ಲಿ ಗಿಡ ಚೆನ್ನಾಗಿ ಬರುತ್ತೆ ಬಟ್ ಹೂವು ಕೊಡುವ ಮತ್ತೆ ಕಾಯಿ ಕೊಡುವ ಟೈಮಲ್ಲಿ ಸಮಸ್ಯೆ ಉಂಟಾಗುತ್ತೆ, ಇಲ್ಲಿ ಹೂವು ಕಾಯಿ ಆಗುತ್ತಾ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಮಂದಟ್ಟು ಮಾಡಿಕೊಂಡು ಮತ್ತೆ ಹೊಸ ಹೊಸ ಬೆಳೆಗಳನ್ನು ತರುವಾಗ ಹೊಸ ಹೊಸ ರೋಗ ಕೀಟಗಳನ್ನು ತಂದ್ಬಿಡ್ತಾರೆ. ಈಗ ಏನಾಗುತ್ತೆ, ಒಳ್ಳೆ ನರ್ಸರಿಗಳಿಂದ ತಂದಿಲ್ಲ ಅಂದ್ರೆ, ಕ್ವಾರಂಟೈನ್ ಪ್ರೊಸೀಜರ್ ಫಾಲೋ ಮಾಡಿಲ್ಲ, ಯಾವ್ದೋ ರೀತಿಯಲ್ಲಿ ಗಿಡಗಳನ್ನ ತಂದಿದಾರೆ ಅಂದ್ರೆ, ಆಲ್ರೆಡಿ ಈಗ ನಮ್ದು ಕಾಫಿ ಮೆಣಸು ಇವೆಲ್ಲ ಇರುತ್ತೆ ಒಳ್ಳೆ ಬೆಳೆಗಳು, ಅದನ್ನು ಕೂಡ ಹೊಸ ರೋಗನ ತಂದು ಅದಕ್ಕೆ ಬಿಟ್ರೆ ಅದಕ್ಕೂ ಕೂಡ ಸಮಸ್ಯೆ ಉಂಟು ಮಾಡುತ್ತೆ. ಹಾಗಾಗಿ ನಾವು ಬಹಳ ಯೋಚನೆ ಮಾಡಿ ಎಲ್ಲ ಎಚ್ಚರಿಕೆಯಿಂದ ನಾವು ಗಿಡಗಳನ್ನ ತರಬೇಕಾಗುತ್ತೆ, ಬೆಳಿಬೇಕಾಗುತ್ತೆ. ಮುಖ್ಯವಾಗಿ ತಜ್ಞರ ಒಂದು ಸಲಹೆ ಪಡೆಯೋದು ಬಹಳ ಒಳ್ಳೆಯದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಹಣ್ಣಿನ ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ ಬಿ ಎಂ ಮುರಳೀಧರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 900-58-47-283. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 900-58-47-283. ತುಂಬ ಸಂತೋಷ ಡಾಕ್ಟರ್ ಮುರಳೀಧರ್ ಅವರೇ, ತಾವು ಇದುವರೆಗೂ ಈ ಕೊಡಗು ಜಿಲ್ಲೆಯಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಕೃಷಿ ಮಾಡೋದಕ್ಕೆ ಅವಕಾಶ ಇರುವಂಥ ವಿದೇಶಿ ಹಣ್ಣಿನ ಬೆಳೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ, ಅರಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಂದ 25,000 ರೂಪಾಯಿ, ಅರಬಿಕಾ ಚೆರಿ 12,000 ರೂಪಾಯಿಂದ 13,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,600 ರೂಪಾಯಿಂದ 17,000 ರೂಪಾಯಿ, ರೋಬಸ್ಟಾ ಚೆರಿ 8,500 ರೂಪಾಯಿಂದ 9,500 ರೂಪಾಯಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಮೂಲತ್ ಬೇಗುರು ಕರಾಳನ ಬಿಟ್ಟಂಗಲ ತುವಾ ಸೈಂಜ ಮತ್ರಂಡ ಸೋಮಯ್ಯ ಚೋಮುನಿಯಂಗ ಇಂದು ವೈಪತ್ತು ಮರಣಪಟ್ಟಿತ್ತು. ಮತ್ರಂಡ ಸೋಮಯ್ಯ ಚೋಮುನಿಯಂಗಳ ದಪನ ಕಾರ್ಯ ನಾಳೆ ಮಜ್ಜಣ 3 ಗಂಟೆಗೆ ವಿರಾಜಪೇಟೆ ಕೊಡೋ ಸಮಚಿತ್ರದ ಕ್ಯಾಕೊಳುತ್ತು ನಡಪ. ಮಡಿಕೇರಿ ನಿವಾಸಿ, ಈಗ ವಿರಾಜಪೇಟೆಯಲ್ಲಿ ನೆಲೆಸಿರುವ ಮಂಜುನಾಥ್ ಮಲ್ಯ ಇಂದು ಬೆಳಗಿನ ಜಾವ ನಿಧನರಾಗಿದ್ದಾರೆ. 55 ವರ್ಷ ಪ್ರಾಯದ ಮಂಜುನಾಥ ಮಲ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 9 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲಿನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004, 9902047004. ಸುದ್ದಿ ಚೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕುಟಂದ ಶಿವಶರಣರ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಬಾರ್ July 10 ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟ ಅಧಿಕಾರಿ ವರ್ಗದವು ಕೂಡಿಯಾಡುವೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ July 9 ಅಂದರೆ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಲಿ ಮಿನಿ ಉದ್ಯೋಗ ಮೇಳ ನಡೆದಿದೆ. ಈ ಮೇಳಲ್ಲಿ ಖಾಸಗಿ ಕಂಪನಿಗ ಭಾಗವಹಿಸಿ ತಮ್ಮ ಖಾಲಿ ಇದ್ದ ಚಾಕ್ರಿಗೆ ನೇರ ಸಂದರ್ಶನದಲ್ಲಿ ನೇಮಕಾತಿ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ, ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗ ವಿದ್ಯಾರ್ಹತೆಯ ಮೂಲ ದಾಖಲಾತಿಯೊಟ್ಟಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುವಂಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅವು ತಿಳಿಸಿಯೋಳು. ವಾರ್ತಾ ಮತ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಸರ್ಕಾರದ ಯೋಜನೆ ಹಂಗೆ ಸಾಧನೆ ಬೀದಿ ನಾಟಕ ಹಂಗೆ ಜಾನಪದ ಸಂಗೀತ ಕಾರ್ಯಕ್ರಮ ಬಗೆಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿಕೆ ಉದ್ದೇಶಿಸಲಾಗಿದ್ದು ಬೀದಿ ನಾಟಕ ಜಾನಪದ ಸಂಗೀತ ಕಲಾ ತಂಡ ಆಯ್ಕೆ ಮಾಡ್ಕೊಂಬಕ್ಕೆ ಅರ್ಜಿನಾ ಕರ್ದೊಳೋ ಅರ್ಜಿ ಸಲ್ಲಿಸಿಕೆ ಜುಲೈ 19 ಆಖೇರಿ ದಿನ ಆಗುಟ್ಟು ಆಗಸ್ಟ್ 12 ಹೊತ್ತಾರೆ 11 ಇಲಾಖೆ ಕಚೇರಿಲಿ ಆಯ್ಕೆ ಪ್ರಕ್ರಿಯೆ ನಡೆದದೇತ ಪ್ರಕಟಣೆಗೆ ತಿಳಿಸಿಯೋಳು. ಹುದಿಕೇರಿಲಿ ಪುಕ್ಸಟೆ ಆಗಿ ಆರೋಗ್ಯ ಶಿಬಿರ ಮತ್ತೆ ತಪಾಸಣಾ ಶಿಬಿರ ಹುದಿಕೇರಿ ಕೊಡವ ಸಮಾಜಲಿ ನಾಳೆ ಜುಲೈ 9 ಬುಧವಾರ ಹೊತ್ತಾರೆ 10 ಮಧ್ಯಾಹ್ನ 2 ಮುಟ್ಟ ನಡೆದದೇತ ಗೊತ್ತಾಗುಟ್ಟು. ಸೋಮರ್ಪೇಟೆ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ರಾಷ್ಟೀಯ ಡೆಂಗ್ಯೂ ವಿರೋಧ ಮಾಸಾಚರಣೆ ಕಾರ್ಬಾರ್ ಪ್ಯಾಟೆನ ಶ್ರೀಶಕ್ತಿ ಸಭಾಬಾಡಿಲಿ ಇಂದು ನಡೆದು ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗ ಕಚೇರಿನ ಸಾಂಕ್ರಾಮಿಕ ರೋಗ ತಜ್ಞ ಮಂಜುನಾಥ ಅವು ಮಾತಾಡಿ ಡೆಂಗ್ಯೂ ಹಂಗೆ ಮಲೇರಿಯಾ ಜ್ವರ ತಕ್ಷಣ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿ ಗುಣಪಡಿಸೋಕು ಜ್ವರದ ಲಕ್ಷಣ ಗೊತ್ತಾದರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಸೂಕ್ತ ಚಿಕಿತ್ಸೆ ಪಡ್ಕನಕೃತ ಅವು ಕಿವಿಮಾತು ಕೊಟ್ಟು. ಭಾರತೀಯ ವಾಯುಪಡೆಯಿಂದ ಅಗ್ನಿಪತ್ ಯೋಜನೆ ಅಡಿಲಿ ಅಗ್ನಿವೀರ್ ವಾಯು ಪ್ರವೇಶ ಆಯ್ಕೆ ಪರೀಕ್ಷೆಗೆ ಅವಿವಾಹಿತ ಹೈದಂಗಳಿಗೆ ಮತ್ತೆ ಗೂಡೆಗಳಿಗೆ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿನಾ ಕರ್ದೊಳೋ ಜುಲೈ 11 ಜುಲೈ 31 ಮುಟ್ಟ ಅರ್ಜಿ ಹಾಕಿಕೆ ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇವರಿಂದ ಕೇಳಿ ತಿಳ್ಕನಕೃತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿ ಮಂಜುನಾಥ್ ಅವು ತಿಳಿಸಿಯೋಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಜುಲೈ 10 ನಾಡ್ದು ಹೊತ್ತಾರೆ 11 1 ಮುಟ್ಟ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಹಂಚಕ ತುಂಬಿಸಿದ ನೋಟರಿಂದ ಅಫಿಡವಿಟ್ ಮಾಡ್ದ ಅರ್ಜಿನ ತಕಂಡವೇ ಸರ್ಕಾರಿ ಕಚೇರಿಲಿ ಸತಾಯಿಸುದು ದುಡ್ಡು ಕೇಳುದು ಬೇರೆ ಬೇರೆ ತೊಂದರೆ ತಾಪತ್ರೆಗಳಿದ್ದರೆ ಸಾರ್ವಜನಿಕರು ದೂರುಗಳನ್ನ ನೀಡಕ್ ಸಾರ್ವಜನಿಕರು ಈ ಸದುಪಯೋಗನ ಪಡ್ಕೊಳ್ಳೋ ಹಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಕೇಳಿಕೊಂಡಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪತ್ರಕರ್ತರು ಕನ್ನಡ ಸಾಹಿತ್ಯ ಹೆಸರಲ್ಲಿ 3 ದಿನಗಳ ಅಧ್ಯಯನ ಶಿಬಿರನ ಆಗಸ್ಟ್ 3 ವಾರ ಅಲ್ಲರೆ ಕಡೆಯ ವಾರಕ್ಕೆ ನಡೆಸಿಕೆ ಅರ್ಚನಾ ಕರ್ದೊಳು ಖುಷಿಯಿದ್ದ 20 ವರ್ಷದಿಂದ 40 ವರ್ಷ ಆದವು ಪತ್ರಿಕೆ ಚಾಕ್ರಿ ಮಾಡ್ತಿದ್ದವು ಪತ್ರಿಕೋದ್ಯಮ ಪದವಿ ಪಡ್ಕೊಂಡವು ಹಂಗೆ ರಾಜ್ಯದ ಎಲ್ಲಾ ಭಾಗದ ಅಭ್ಯರ್ಥಿಗ ಅರ್ಜಿ ಸಲ್ಲಿಸಕ್ ಅರ್ಜಿ ಹಾಕಿಕೆ ಜುಲೈ 25 ಆಖೇರಿ ದಿನ ಆಗುಟ್ಟು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವೆಬ್ಸೈಟ್ ಇಂದ ಅರ್ಜಿ ನಮೂನೆನ ಪಡ್ಕನಕೃತ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ರಿಜಿಸ್ಟರ್ ಎನ್ ಕರಿಯಪ್ಪನವು ತಿಳಿಸಿಯೋಳು. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಆಖೇರಿ ಆದಂಗೆ ಕಳೆದ 24 ಸಮಯದಲ್ಲಿ ಸರಾಸರಿ 19.29 ಮಿಲಿಮೀಟರ್ ಮಳೆ ಆಗುಟ್ಟು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 20.65 ಮಿಲಿಮೀಟರ್ ವಿರಾಸಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 15.20 ಮಿಲಿಮೀಟರ್ ಮಳೆ ಪೊನ್ನಂಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 27.78 ಮಿಲಿಮೀಟರ್ ಮಳೆ ಸೋಮರ್ಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 31.80 ಮಿಲಿಮೀಟರ್ ಕುಶಾಲನಗರ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 1 ಮಿಲಿಮೀಟರ್ ಮಳೆಯಾಗುಟ್ಟು. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿ ಇಂದಿನ ನೀರಿನ ಮಟ್ಟ 285.231 ಅಡಿತ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ ಸುದ್ದಿ ಚೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಕಳೆದ ಜೂನ್ 23 ನಿಧನರಾದ ಮರಗೋಡು ಹೊಸಕೇರಿ ಗ್ರಾಮದ ಚೋಂಡನ ತಮ್ಮಯ್ಯ ಅವರ ತಿಥಿ ಕರ್ಮಾಂತರ ನಾಳೆ 9 ಬುಧವಾರ ಮಧ್ಯಾಹ್ನ 12 ಮರಗೋಡು ಸೊಸೈಟಿ ಹಾಲ್ನಲ್ಲಿ ನಡೆಸಲು ತೀರ್ಮಾನಿಸಿದ್ದು, ಮನೆಯವರು, ಊರಿನವರು, ನೆಂಟರಿಷ್ಟರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಶಾಂತಿ, ಮಕ್ಕಳು ಹಾಗೂ ಕುಟುಂಬದವರು ಕೇಳಿಕೊಂಡಿದ್ದಾರೆ.